ಅನಿವಾರ್ಯ ಕಾರಣದಿಂದಾಗಿ ಪ್ರದೇಶ ಸಮಾಚಾರ ಕೇಳಿಸಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ವಿಷಾದಿಸುತ್ತೇವೆ. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ, ನಂತರ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಚರ್ಮ ಗಂಟು ರೋಗಕ್ಕೆ ಲಸಿಕಾ ಕಾರ್ಯಕ್ರಮ. ಈ ವಿಷಯವಾಗಿ ಭಾಗವಹಿಸುವ ಕೃಷಿ ತಜ್ಞರು ಕಲಬುರಗಿಯ ಪಶುಪಾಲನಾ ಹಾಗೂ ಪಶು ವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾದ ಡಾ ಸಂಜಯ ರೆಡ್ಡಿ ಹಾಗೂ ಅಳನ್ ತಾಲೂಕು ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಯಲ್ಲಪ್ಪ ಇಂಗಳಿಗೆ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಬಿ ಸಿದ್ದಣ್ಣ. ರೈತ ಬಾಂಧವರು ಕರೆ ಮಾಡಲು ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 2959886 2959887 ಹಾಗೂ 3101105. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಕೆಳಗುರೆ ಈಗ ಕೆಲವು ಜಾಹೀರಾತುಗಳು, ನಂತರ ನಿತ್ಯ ಮೇಘ ಸಂದೇಶ ಕೇಳುತ್ತೀರಿ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. पशुपालन में उत्कृष्ट योगदान देने वालों के लिए सुनहरा अवसर, राष्ट्रीय गोपाल रत्न पुरस्कार 2025 के अंतर्गत देश भर के डेयरी किसानों, एआई तकनीशियनों और डेयरी संगठनों को नवीन प्रौद्योगिकी प्रथाओं को अपनाने के लिए सम्मानित किया जाएगा. 3 श्रेणियों में चयन, डेयरी किसान, सहकारी डेयरी संगठन और एआई तकनीशियन, डेयरी विकास गतिविधियों को प्रोत्साहन और बढ़ावा देने के लिए तीनों श्रेणियों में उत्तर पूर्वी क्षेत्र और हिमालयी राज्यों के लिए विशेष पुरस्कार का प्रावधान. आवेदन अवधि 15 अगस्त 30 सितंबर 2025. आवेदन के लिए www.awards.gov.in पर या अपने नजदीकी कॉमन सर्विस सेंटर जाएं. आपकी मेहनत के लिए राष्ट्रीय पुरस्कार. पशुपालन और डेयरी विभाग, भारत सरकार द्वारा जनहित में जारी. न्यू मिस्टर डिपेंडेबल सर, नीवे हेले येल्लक्कित ओल्ले इंजिन ऑयल. ನನ್ನ ಗಾಡಿಗೆ ಬರಿ ಮ್ಯಾಕ್ ಲೂಬ್ರಿಕಂಟ್ಸ್ ಆಗಿದೆ. ಮಿಸ್ಟರ್ ಡಿಪೆಂಡೆಬಲ್ ಮ್ಯಾಕ್ ಲೂಬ್ರಿಕಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡೆಬಲ್. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 90%. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 80%, ಕೊಪ್ಪಳ ಜಿಲ್ಲೆಯೊಳಗ 75% ಮತ್ತು ಬಳ್ಳಾರಿ ಜಿಲ್ಲೆಯೊಳಗ 70% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಿದ್ದಾರೆ. ಚದುರ್ಗಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು ಅನ್ನುವಂತಹ ಸೂಚನೆ ಅದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ರೈತ ಬಾಂಧವರೇ, ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕಾಗಿ ನಿಮ್ಮನೀಗ ಭಾಷಣ ಸ್ಟುಡಿಯೋಗೆ ಕರೆದೊಯ್ಯುತ್ತೇವೆ. ನಮಸ್ಕಾರ ರೈತ ಬಾಂಧವರೇ, ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ವಿಷಯ ನಿಮಗೆ ಗೊತ್ತಿದೆ, ಈಗಾಗಲೇ ನಾವು ನಿನ್ನೆಯಿಂದ ಅದರ ಬಗ್ಗೆ ಹೇಳ್ತಾ ಇದ್ದೇವೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ. ಜಾನುವಾರುಗಳಲ್ಲಿ ಬರುವ ಚರ್ಮಗಂಟು ರೋಗದ ಲಕ್ಷಣಗಳು ನಿಯಂತ್ರಣ ಹೇಗೆ ಮಾಡಬೇಕು, ಮತ್ತೆ ಅದಕ್ಕೆ ಏನೆಲ್ಲ ಲಸಿಕೆ ಹಾಕಬಹುದು, ಇದರ ಬಗ್ಗೆ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಈ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ಈಗ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾದ ಡಾ ಸಂಜಯ್ ರೆಡ್ಡಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಹಾಗೇನೆ ಆಳಂದ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾ ಯಲ್ಲಪ್ಪ ಇಂಗಳೆ ಅವರು ಈಗ ನಮ್ಮ ನಿಲಯದಲ್ಲಿ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳು 2959986 2959987, ಹಾಗೆ ಇನ್ನೊಂದು ಸಂಖ್ಯೆ 3101 05, ಇನ್ನು STD ಕ್ರಮಾಂಕ 08472. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಸರ್, ಇವತ್ತಿನ ವಿಷಯ ಕುರಿತಂತೆ ಈ ಜಾನುವಾರುಗಳಲ್ಲಿ ಬರುವ ಚರ್ಮಗಂಟು ರೋಗದ ಒಂದು ಲಕ್ಷಣಗಳು ಹೇಗಿರ್ತವೆ, ನಿಯಂತ್ರಣ ಹೇಗಿರುತ್ತೆ, ಮತ್ತು ಇದಕ್ಕೆ ಏನೆಲ್ಲ ಲಸಿಕೆ ಕಾರ್ಯಕ್ರಮ ಇದೆ ಅದರ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡೋಣ. ಮೊದಲಿಗೆ ಏನು ಚರ್ಮಗಂಟು ರೋಗದ ಬಗ್ಗೆ ಹೇಳಿ ಸರ್, ಯಾವಾಗ ಪ್ರಾರಂಭ ಆಯಿತು, ಏನು ಹಂಗಂದ್ರೆ ಏನು, ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಸರ್. ಚರ್ಮಗಂಟು ರೋಗ ಅದು ಒಂದು ವೈರಾಣುವಿನಿಂದ ಬರ್ತಕ್ಕಂಥ ರೋಗ. ಕ್ಯಾಪ್ರಿಪಾಕ್ಸ್ ಅಂತ ಒಂದು ವೈರಸ್ ಇಂದ ಅದು ಬರ್ತಕ್ಕಂಥ ರೋಗ, ವಿಶೇಷವಾಗಿ ದನಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದು ಎಮ್ಮೆಗಳಲ್ಲಿ ಅಷ್ಟೊಂದು ಕಾಣಿಸ್ಕೊಳ್ಳೋದಿಲ್ಲ, ವಿಶೇಷವಾಗಿ ಎತ್ತುಗಳು, ಹಸುಗಳಿಗೆ, ಕರುಗಳಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮುಖ್ಯ ಲಕ್ಷಣಗಳು ಅಂದ್ರೆ ಚರ್ಮದ ಮೇಲೆ ಚರ್ಮ ರೋಗ ಗಂಟು ರೋಗ ಅಂತ ಹೆಸರು ಹೇಳದಾಗೆ ಚರ್ಮದ ಮೇಲೆ ಗಂಟುಗಳಾಗ್ತವೆ, ಜ್ವರ ಬರ್ತವೆ, ಕಣ್ಣಲ್ಲಿ ಮೂಗಲ್ಲಿ ಸ್ವಲ್ಪ ಸಿಕ್ರೀಷನ್ಸ್ ಬರ್ತವೆ, ಸ್ವಲ್ಪ ಕಾಲು ಕೂಡ ಊತ ಬರಬಹುದು, ಕೆಲವೊಂದರಲ್ಲಿ ಎದೆ ಕೆಳಗಡೆ ಕೂಡ ಊತ ಬರಬಹುದು. ಅದನ್ನ ಗರ್ಭದ ಹಸುಗಳಾದರೆ ಕೆಲವೊಂದು ಗರ್ಭಪಾತ ಆಗುವ ಚಾನ್ಸಸ್ ಇರ್ತವೆ, ಆಮೇಲೆ ಹಾಲಿನ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಸರ್, ಈಗ ಎಲ್ಲಪ್ಪ ಸರ್ ಅವರು ಯಾವ್ಯಾವ ಪ್ರಾಣಿಗಳಲ್ಲಿ ಈಗ ಹಸು ಎಮ್ಮೆ ಸಾರ ಇದರಲ್ಲಿ ಇನ್ನು ಯಾವ ಪ್ರಾಣಿಗಳಲ್ಲಿ ಇದು ಕಂಡು ಬರುವಂತ ಸಾಧ್ಯತೆಗಳಿದೆ ಅಂತ ಹೇಳಿದ್ರ? ಸಾಮಾನ್ಯವಾಗಿ ಚರ್ಮಗಂಟು ರೋಗ ನಮ್ಮ ದನಗಳಲ್ಲಿ ಅಂದ್ರೆ ಹಸು, ಎತ್ತು, ಆಕಳು ಇವುಗಳಲ್ಲಿ, ಮತ್ತು ಅದು ವಿಶೇಷವಾಗಿ ಸಣ್ಣ ವಯಸ್ಸಿನಿಂದ ಒಂದು 3 ವರ್ಷದ ವಯಸ್ಸಿನ ಜಾನುವಾರುಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ರೋಗ ವಿಶೇಷವಾಗಿ ಒಂದು ತಪ್ಪಾದ ಒಂದು ವಾತಾವರಣದಲ್ಲಿ ಆಗಲಿ ಮಳೆ ಹೆಚ್ಚಾಗುವುದರಿಂದ ಈ ರೋಗ, ನಾವು ಈ ಮಳೆಯಿಂದ ಹೆಚ್ಚಾಗೋದ್ರಿಂದ ಸೊಳ್ಳೆಗಳ ಕಾಟ, ಕೀಟಾಣುಗಳ ಬಾಧೆಗಳು ಹೆಚ್ಚಾಗಿರೋದ್ರಿಂದ ಈ ವೈರಾಣು ಏನಿದೆಯಲ್ಲ, ಆ ವೈರಾಣು ಹಾವುಗಳ ಮುಖಾಂತರ ಪ್ರಾಣಿಗಳಿಗೆ ಹರಡುತ್ತೆ ವೇಗ ವೇಗವಾಗಿ. ಹೀಗಾಗಿ ಮುಂಜಾಗ್ರತೆಯಾಗಿ ರೈತರು ಈ ಪ್ರಾಣಿಗಳ ಕಡೆ ಲಕ್ಷ್ಯ ಕೊಟ್ಟು ಈ ಚರ್ಮಗಂಟು ರೋಗವನ್ನು ತಡೆಗಟ್ಟಬೇಕು. ಸರ್, ಈಗ ಅಂದ್ರೆ ಇದೊಂದು ಸಾಂಕ್ರಾಮಿಕ ಅಂತ ಹೇಳ್ತೀರಿ? ಸಾಂಕ್ರಾಮಿಕ ಅನ್ನೋದಕ್ಕಿಂತ ನಾವು ನೊಣ ಮತ್ತು ಸೊಳ್ಳೆಗಳಿಂದ ಹರಡೋದು ಜಾಸ್ತಿ. ಅದು ಮನುಷ್ಯರಿಗೆ ಅಷ್ಟೊಂದಾಗಿ ಬರೋದಿಲ್ಲ. ಇದು ರೋಗಗ್ರಸ್ತ ಪ್ರಾಣಿಗೆ ಒಂದು ನೊಣ ಆಗಲಿ ಅಥವಾ ಸೊಳ್ಳೆ ಆಗಲಿ ಕಚ್ಚಿ ಇನ್ನೊಂದು ದನ ಹಸುಗೆ ಕಚ್ಚಿದಾಗ ಬರೋ ಎಲ್ಲಾ ಸಾಧ್ಯತೆಗಳು ಇರ್ತವೆ. ಇದಕ್ಕೇನಾದ್ರೂ ಒಂದು ಸಮಯ ಅಂತ ಇದೆ ಸರ್, ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಅದು ಮಳೆಗಾಲದಲ್ಲಿ ಅಥವಾ ನೀರು ಜಾಸ್ತಿ ನಿಂತಾಗ, ಸೊಳ್ಳೆಗಳು ಜಾಸ್ತಿ ಆದಾಗ ಬರ್ತಕ್ಕಂತ ಒಂದು ಕಾಯಿಲೆ ಅದು. ಇತ್ತೀಚೆಗೆ ಒಂದು 4-5 ವರ್ಷದಿಂದ ಬರ್ತಾ ಇದೆ, ಮುಂಚೆ ನಮ್ಮ ದೇಶದಲ್ಲಿ ಅಷ್ಟೊಂದು ಕಾಣಿಸ್ಕೊಂಡಿರಲಿಲ್ಲ, ಇತ್ತೀಚೆಗೆ ಕಾಣಿಸ್ಕೊಂತ ಇದೆ. ಸರ್, ಇನ್ನು ಲಕ್ಷಣಗಳು ಹೇಗೆ ಅಂತ ಗುರುತಿಸಾಗ ನಮ್ಮ ರೈತರು ಗುರುತಿಸಬೇಕು, ಅದನ್ನ ಯಾವ ರೀತಿ ಗುರುತಿಸಬೇಕಾಗುತ್ತೆ? ನಮ್ಮ ರೈತ ಬಾಂಧವರು ಗಮನಿಸಬೇಕು, ಯಾವಾಗಲೂ ತಾವೆಲ್ಲರೂ ಜಾನುವಾರು ಜೊತೆ ಇರ್ತೀರಿ, ಜಾನುವಾರುಗಳಿಗೆ ಕೆಲವೊಂದು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿ ಈ ರೋಗ ಬರುತ್ತೆ. ಮುಖ್ಯವಾಗಿ ಪ್ರಮುಖವಾಗಿ ತಾವು ನೋಡಬೇಕಂದ್ರೆ ಈ ರೋಗ ಬಂದ ತಕ್ಷಣ ಒಂದು 4-14 ದಿವಸ ಒಳಗೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಅಂತೀವಿ ನಾವು. ವಿಶೇಷವಾಗಿ ತಾವು ಗಮನಿಸಬೇಕಂದ್ರೆ ಯಾವುದೇ ನಮ್ಮ ದನಗಳಿಗೆ ಜ್ವರ ಬರುತ್ತೆ ಮೊದಲು, ಆ ಜ್ವರಕ್ಕಾಗಿ ಸರಿಯಾಗಿ ಚಿಕಿತ್ಸೆಯನ್ನು ನೀವು ಕೊಡಿಸಬೇಕು. ಜ್ವರದಾದ ನಂತರ ಅವುಗಳಿಗೆ ಚರ್ಮದ ಮೇಲೆ ಅಲ್ಲಿ ಅಲ್ಲಿ ಎಲ್ಲ ಗಂಟುಗಳಾಗುತ್ತವೆ, ವಿಶೇಷವಾಗಿ ಕೆಳಭಾಗದಲ್ಲಿ ಮತ್ತು ಕರುಗಳಲ್ಲಿ ವಿಶೇಷವಾಗಿ ಕಾಣುತ್ತೆ. ಒಂದು ಕಣ್ಣಲ್ಲಿ ಪಿಚ್ ಬರುವುದಾಗಲಿ, ಮೂಗಲ್ಲಿ ಜೊಂಡು ಕರೆಯುವುದಾಗಲಿ, ಕಾಲು ಕುಂಟುವಿಕೆ, ಊತ, ಈ ರೀತಿ ಲಕ್ಷಣಗಳು ಇರ್ತವೆ. ಮತ್ತು ಜನವಾರುಗಳು ಸುಸ್ತಾಗಿರುತ್ತೆ, ಮೇವು ನೀರು ಕಡಿಮೆ ಪ್ರಮಾಣದಲ್ಲಿ ಸೇವಿಸುತ್ತವೆ. ಅವುಗಳಿಗೆ ಈ ಲಕ್ಷಣಗಳನ್ನು ನೀವು ಕಂಡ ತಕ್ಷಣ ಸಮೀಪದ ಪಶುವೈದ್ಯರನ್ನು ಭೇಟಿಯಾಗಿ, ಪಶುವೈದ್ಯ ಸಂಸ್ಥೆಗಳನ್ನು ಭೇಟಿಯಾಗಿ ಬೇಗನೆ ನೀವು ಚಿಕಿತ್ಸೆಯನ್ನು ಅದನ್ನು ಚಿಕಿತ್ಸೆಗೆ ಒಳಪಡಿಸಿದರೆ ಜಾನುವಾರುಗಳು ಕೂಡಲೇ ಗುಣಮುಖ ಆಗಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸರ್, ಒಂದು ವೇಳೆ ಈ ಚರ್ಮಗಂಟು ರೋಗ ಬಂದಿದೆ ಅಂದ್ರೆ ಏನು ಪರಿಣಾಮ ಆಗಬಹುದು? ಪರಿಣಾಮ ಅಷ್ಟೊಂದು ಇದು ಈ ವರ್ಷದಲ್ಲಿ ಕಾಣಿಸ್ಕೊಂತ ರೋಗ ಅಷ್ಟೊಂದು ಹಾನಿಕಾರಕ ಏನಿಲ್ಲ. ಅದು ಸೂಕ್ತ ಸಮಯದಲ್ಲಿ ನಾವು ಚಿಕಿತ್ಸೆ ಕೊಡಿಸಿದ್ರೆ ಕಡಿಮೆ ಆಗುತ್ತೆ. ವಿಶೇಷವಾಗಿ ಕರುಗಳಲ್ಲಿ ಜಾಸ್ತಿ ಕಾಣಿಸ್ಕೊಂಡಾಗ ಸ್ವಲ್ಪ ಜೀವ ಬೆದರಿಕೆ ಇರುತ್ತೆ, ಅದಕ್ಕೆ ನಾವೇನಾದ್ರೂ ಚಿಕಿತ್ಸೆ ಕೊಡಿಸದೇ ಇದ್ರೆ. ಅದರ್ವೈಸ್ ಅಂತದೇನು ಈ ವರ್ಷ ನಾವು ನೋಡುವ ಹಾಗೆ ಅಷ್ಟೊಂದು ಅದಕ್ಕೆ ಜೀವಕ್ಕೆ ಹಾನಿ ಆಗ್ತಾ ಇಲ್ಲ. ಚಿಕಿತ್ಸೆ ಮಾತ್ರ ಬೇಗ ಕೊಡಿಸಬೇಕಷ್ಟೇ, ಸತತವಾಗಿ ಒಂದು 4-5 ದಿವಸ ಚಿಕಿತ್ಸೆ ಕೊಡಿಸಿದ್ರೆ ಕಡಿಮೆ ಆಗುತ್ತೆ ಅದು. ಈಗ ಇದಕ್ಕೆ ಸಂಪರ್ಕಕ್ಕೆ ಬರಂತ ಅಂದ್ರೆ ಮನುಷ್ಯ ಅಂದ್ರೆ ಅವ್ರು ಯಾರು ಸಾಕ್ತಾರೋ ಮನುಷ್ಯರಿಗೆ ಜಾಸ್ತಿ ಸಂಪರ್ಕ ಇರೋದು ಬೇರೆ ಈಗ ಹಸುಗಳಿಗೆ ಬೇರೆ ಪ್ರಾಣಿಗಳಿಗಿಂತ. ಈಗ ತಾವಾಗ್ಲೇ ಹೇಳಿದ್ರೆ ಮನುಷ್ಯರಿಗೆ ಬರೋದಂತ ಸಂದರ್ಭ ಕಡಿಮೆ, ಆದ್ರೆ ಮನುಷ್ಯ ಏನಾದ್ರೂ ಎಚ್ಚರಿಕೆ ವಹಿಸಬೇಕಾ? ಆ ಟೈಮ್ ಏನಿಲ್ಲ, ಅದಕ್ಕೆ ನೀವು ನಿಮ್ಮ ದನಗಳಿಗೆ ಹಸುಗಳಿಗೆ ಬಂದಾಗ ಅದ್ರ ಜೊತೆ ನೀವು ಸಂಪರ್ಕಕ್ಕೆ ಬಂದಾಗ ನೀವು ಕೈಯನ್ನು ಸ್ವಲ್ಪ ಸ್ವಚ್ಛವಾಗಿ ತೊಳ್ಕೊಂಡ್ರೆ ಸಾಕು, ಅದಕ್ಕೆ ನಮಗೆ ಆ ರೋಗ ಬರತಕ್ಕಂತ ಚಾನ್ಸಸ್ ಬಹಳ ಕಡಿಮೆ. ಈಗ ಒಂದು ಹಸುಗಳು ಸಾಕಿರ್ತಾರೆ, ಯಾರು ಹೈನುಗಾರಿಕೆ ಮಾಡಿದ್ರೆ ಸುಮಾರು ಒಂದು 5-6 ಸಾಕಿರ್ಬೋದು, 10 ಈ ತರ ಸಾಕಿರ್ತಾರೆ. ಈಗ ಯಾವ್ದೋ ಒಂದರಲ್ಲಿಂತ ಒಂದು ಲಕ್ಷಣಗಳು ಕಂಡು ಬಂದಾಗ ಏನು ಎಚ್ಚರಿಕೆ ಕ್ರಮಗಳು? ಮೊದಲನೇದಾಗಿ ಅವರು ಮೊದಲು ಮಾಡತಕ್ಕಂತ ಕೆಲಸ ಏನಂದ್ರೆ ಅದನ್ನ ಬೇರ್ಪಡಿಸಬೇಕು ಆ ಗುಂಪಿನಿಂದ ಬೇರ್ಪಡಿಸಿ ನೀವು ಎಷ್ಟು ಸಾಧ್ಯನೋ ಅಷ್ಟು ದೂರ ಇಡಬೇಕು ಅದಕ್ಕೆ. ಮೇಲಾಗಿ ಆ ಹಸು ಆ ಎತ್ತನ್ನ ಯಾರು ನೋಡ್ಕೊಂತಾರೋ ಅದನ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ಬಂದು ಈ ದನಗಳಿಗೆ ಮುಟ್ಟಬಾರದು ಅವರು. ಸೊ ಬೇರ್ಪಡಿಸುವಿಕೆ ಬಹಳ ಮುಖ್ಯ, ಬೇರ್ಪಡಿಸುವಿಕೆ ಮಾಡಬೇಕು, ಅದಕ್ಕೆ ಆರೈಕೆ ಮಾಡಬೇಕು, ಚಿಕಿತ್ಸೆ ಕೊಡಿಸಬೇಕು, ಅದಕ್ಕೇನು ಭಯ ಆಗೋದಿಲ್ಲ. ಈಗ ಆರೈಕೆ ಅಂದ್ರೆ ಯಾವ ರೀತಿ ಮಾಡಬೇಕಾಗುತ್ತೆ ಸರ್? ಅದಕ್ಕೆ ಮೊದಲನೇದಾಗಿ ನೀವು ನಿಮ್ಮ ದನದ ಕೊಟ್ಟಿಗೆ ಸುತ್ತಮುತ್ತ ಯಾವುದು ಸೊಳ್ಳೆ ನೋಣಗಳು ಬರಲಾರ್ದ ನೋಡ್ಕೋಬೇಕು. ಒಂದು ಕರೆ ಇದೆ ಸರ್, ನೋಡೋಣ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್. ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ನಾವು ಚಿತ್ತಾಪುರ ತಾಲೂಕು ಬಂಕಲೂರಿನಿಂದ ಶಾಂತಕುಮಾರ್ ರೆಡ್ಡಿ ಅಂತ ಮಾತಾಡ್ತಾ ಇದ್ದೀವಿ ಸರ್. ಶಾಂತಕುಮಾರ್ ರೆಡ್ಡಿ ಅವರ ಪ್ರಶ್ನೆ ಕೇಳಿ ಸರ್. ಈಗ ಪಶುಗಳಲ್ಲಿ ಒಂದು ಚರ್ಮದ ಗಂಟು ರೋಗ ಏನ್ ಬರ್ತಲ್ರಿ ಸರ್, ಅದು ಬರ್ಲಾರ್ದಂತೆ ಮುಂಜಾಗ್ರತೆ ವಹಿಸ್ತಕ್ಕಂತ ಯಾವ್ಯಾವ ಕೆಲವು ವಿಷಯಗಳು ಏನೇನಿವೆ ಸರ್? ರೆಡ್ಡಿ ಅವರೇ ನಮಸ್ಕಾರ. ನಮಸ್ಕಾರ, ನಾನು ಡಾಕ್ಟರ್ ಸಂಜಯ್ ರೆಡ್ಡಿ ಅಂತ ಮಾತಾಡೋದು. ಥ್ಯಾಂಕ್ ಯು ಸರ್. ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ನೋಡಿ, ಯಾವುದೇ ರೋಗ ಬಂದ ಮೇಲೆ ಆರೈಕೆ ಮಾಡೋದಕ್ಕಿಂತ ಬರದೇ ಹಾಗೆ ತಡೆಗಟ್ಟುವಿಕೆ ಬಹಳ ಮುಖ್ಯ. ಹೀಗಾಗಿ ಅದಕ್ಕೆ ಲಸಿಕೆ ಈಗಿದೆ, ನಾವು ಎಲ್ಲಾ ಆಸ್ಪತ್ರೆ ಕೂಡ ಸಪ್ಲೈ ಮಾಡಿದ್ದೀವಿ. ಈಗ ನಿಮ್ಗೆ ಹತ್ತಿರದ ಪಶುವೈದ್ಯ ಸಂಸ್ಥೆಗೆ ಹೋದ್ರೆ ಲಸಿಕೆ ಹಾಕ್ತಾರೆ, ಅದನ್ನ ಅದು ಬಹಳ ಮುಖ್ಯವಾಗಿ ಮಾಡಬೇಕಾದ ಮೊದಲ ಕೆಲಸ. ನಾವು ಲಸಿಕೆ ಹಾಕಿದಲ್ಲಿ ಇಲ್ಲ ಇಲ್ಲ, ಏನ್ ಫೀಸ್ ಇಲ್ಲ, ಅದಕ್ಕೇನು ಫೀಸ್ ಇರಲ್ಲ. ನಾವು ಮೊನ್ನೆ ಈಗ ಒಂದು 4 ದಿವಸದಿಂದಾನೆ ಸಪ್ಲೈ ಮಾಡಿದೀವಿ ಎಲ್ಲಾ ಆಸ್ಪತ್ರೆಗಳಿಗೆ, ತಾವು ಮಾಡಿಸ್ಕೋಬಹುದು. ಸರ್, ಈ ಗ್ರಾಮೀಣ ಭಾಗದಲ್ಲಿ ಕೆಲವು ದೂರ ಇರ್ತಾವಲ್ಲ ಸರ್ ಪಶು ವೈದ್ಯ ಚಿಕಿತ್ಸೆಗಳು? ಹೇಳಿ. ಈಗ ಹಳ್ಳಿಯಲ್ಲಿ ಬರ ಜಾಸ್ತಿ ದೂರ ಇಲ್ಲ ಸರ್. ಇಲ್ಲ ಗೊತ್ತಾಯ್ತು ತಮ್ಮ ಪ್ರಶ್ನೆ, ತಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ತಾವೇನಿದೆ ತಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದ್ ಸ್ವಲ್ಪ ಡಂಗರ ಹಾಕ್ಸ್ಬಿಟ್ರೆ ನಮ್ಮವರು ಬಂದು ಒಂದ್ ದಿವಸ ಪೂರ್ತಿ ಮಾಡ್ತಾರೆ. ಅದೇನಾಗುತ್ತೆ, ನೀವು ಒಬ್ಬ ಇವತ್ತು ನೀವು ಬರ್ತಾರೆ, ನಾಳೆ ಇನ್ನೊಬ್ಬರು ಬರ್ತಾರೆ, ಈಗ ಅವರಿಗೆ ಮೂರ್ನಾಲ್ಕು ಹಳ್ಳಿಗಳು ಬರ್ತವೆ. ಹೀಗಾಗಿ ನೀವು ಪಂಚಾಯತಿ ಕಡೆಯಿಂದ ಒಂದು ಡಂಗರ ಹಾಕ್ಸಿ ನಮ್ಮ ಆಸ್ಪತ್ರೆ ಹೋಗಿ ಇಂಥ ದಿವಸ ಬನ್ನಿ ಸರ್ ಅಂದಾಗ ಅವರು ಯಾಕಂದ್ರೆ ಸ್ವಲ್ಪ ಅದು ಟೆಂಪರೇಚರ್ ಕೋಲ್ಡ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕಾಗುತ್ತೆ. ಲಸಿಕೆ ಅಂದ ತಕ್ಷಣ ಅದು ಯಾವುದೋ ಒಂದು ಬ್ಯಾಗ್ ಅಲ್ಲಿ ಅಥವಾ ಜೇಬಲ್ಲಿ ಹಾಕೊಂಡು ಬರೋಕ್ಕಾಗೋದಿಲ್ಲ. ಅದಕ್ಕೆ ಬೇಕಾದಂತ ಒಂದು ದ್ರಾವಣ ಇರಬಹುದು, ಅದು ಕೂಡ ಟೆಂಪರೇಚರ್ ಮೇಂಟೈನ್ ಮಾಡಬೇಕಾಗುತ್ತೆ. ಹೀಗಾಗಿ ಅದು ಒಂದ್ಸಲ ನಾವು ಅದನ್ನು ಕಲಿಸ್ಬಿಟ್ರೆ ಒಂದು ಟೂ ಅವರ್ಸ್ ಅಲ್ಲಿ ಮುಗಿಸ್ಬೇಕು ಅದನ್ನ ಲಸಿಕೆ, ಇಡಕ್ಕಾಗೋದಿಲ್ಲ ಅದನ್ನು. ಸೊ ಹೀಗಾಗಿ ತಾವು ಡಂಗರ ಹೊಡಿಸಿ ತಾವು ರೆಡಿ ಇದ್ರೆ ಬೇಗ ಬೇಗ ಮಾಡಬಹುದು ಅವರು. ನಾವು ಮುಂಚೆ ಎಲ್ಲ ತಮ್ಮ ಮುಂಚೆ ಎಲ್ಲ ನಾವು 4 ತಿಂಗಳು ಅಂತ ಹೇಳ್ತಾ ಇದ್ದೀವಿ. ಇತ್ತೀಚಿನ ವಿಜ್ಞಾನಿಗಳು ಹೇಳೋ ಪ್ರಕಾರ 1 ತಿಂಗಳ ಕರುಗಳಿಂದ ಕೂಡ ನಾವು ಮಾಡಬಹುದು. 1 ತಿಂಗಳ ಮೇಲ್ಪಟ್ಟ ಕರುಗಳನ್ನ ದಯವಿಟ್ಟು ಮಾಡಿಸಿ, ವಿಶೇಷವಾಗಿ ಕರುಗಳಿಂದ ನಾವು ಮಾಡಿಸಬೇಕಾಗಿದೆ. ಯಾಕೆಂದ್ರೆ ನಾವು 3-4 ವರ್ಷದಿಂದ ಲಸಿಕೆ ಹಾಕ್ತಾನೆ ಇದ್ದೀವಿ, ಕರುಗಳಿಗೆ ನಾವು ಹಾಕಕ್ ಆಗ್ತಾ ಇಲ್ಲ, ಹಾಕಿರ್ಲಿಲ್ಲ. ಸೊ ಹೀಗಾಗಿ ಈ ಸಲ ತಾವು ದಯವಿಟ್ಟು ಕರುಗಳನ್ನ ಆದಷ್ಟು ಎಲ್ಲಾ ಕರುಗಳನ್ನ ಲಸಿಕೆ ಹಾಕಿದ್ದಲ್ಲಿ ನಮ್ಮ ಜಾನುವಾರುಗಳು ಇಲ್ಲ, ಕುರಿ ಮೇಕೆ ಈ ರೋಗ ಬರೋದಿಲ್ಲ, ಎಮ್ಮೆಗಳಿಗೂ ಬಹಳ ಬಹಳ ಬಹಳ ಕಮ್ಮಿ ಬರೋದು. ಹಾ, ಬರೀ ವಿಶೇಷವಾಗಿ ಹಸು ಕರುಗಳು, ಹಸು ಎತ್ತು ಅವಕ್ಕಷ್ಟೇ ಬರೋದು. ಅಲ್ಲಲ್ಲ, ಮೇಕೆಗಳಿಗೆ ಅದು ಬೇರೆ ಇದೆ, ಅದಕ್ಕೆ ಈಟಿ ರೋಗ ಬೇರೆ ಇದೆ, ಅದು ಗಂಟಲು ರೋಗ ಬೇರೆ ಇದೆ, ಆ ಲಸಿಕೆಗಳು ಹಾಕಿಸ್ಕೋಬಹುದು ನೀವು. ಹೌದು. ಧನ್ಯವಾದಗಳು. ಒಳ್ಳೇದು ಸರ್, ಉತ್ತಮವಾದ ಮಾಹಿತಿಯನ್ನು ಕೊಟ್ಟದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ತಮಗೂ ಧನ್ಯವಾದಗಳು. ಸರ್, ಈಗ ಕಲಬುರಗಿ ಜಿಲ್ಲೆಯಲ್ಲಿ ಯಾವ್ಯಾವ ಭಾಗದಲ್ಲಿ ನಿಮಗೆ ಇದು ಕಂಡು ಬಂದಿದೆ ಸರ್? ಈಗ ನಮಗೆ ಕಂಡು ಬಂದಂತ ವಿಶೇಷವಾಗಿ ಕಳೆದ 1.5-2 ತಿಂಗಳಿಂದ ಪಕ್ಕದ ಮಹಾರಾಷ್ಟ್ರದಲ್ಲಿ ತೆಲಂಗಾಣದಲ್ಲಿ ಕಾಣಿಸ್ಕೊಂಡಿದೆ. ಹೀಗಾಗಿ ನಮ್ಮ ಗಡಿ ಭಾಗದಲ್ಲಿ ಇರತಕ್ಕಂತ ಆಳಂದ ಮತ್ತು ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ. ನಮಸ್ತೆ ಸರ್, ಹೇಳಿ, ತಮ್ಮ ಹೆಸರು ಹೇಳಿ ಸರ್. ಜಾನುವಾರಿಗೆ ಬಂದಿತ್ತು ಕುಂಟ್ರೋಗ ಕಾಲು ಬಂದಿತ್ತು ಸರ್, ಮುನ್ಸೂಚನೆ ಲಕ್ಷಿಕೆ ಅವರು ಕೊಡ್ಬೇಕು ಸರ್. ಅಲ್ಲ, ತಾವ್ ಎಲ್ಲಿಂದ ಫೋನ್ ಮಾಡ್ತಿದ್ರ, ನಿಮ್ ಹೆಸರು ಹೇಳಿ? ಇದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿಂದ ಲಿಂಗದಳ್ಳಿ ಲಿಂಗಣ್ಣ ಸರ್. ಲಿಂಗಣ್ಣ ಸರ್, ಪ್ರಶ್ನೆ ಕೇಳಿ. ಈಗ ಇದು ಕಾಲು ಬೇನೆ ಅದು ಬಂದಿರ್ತದೆ ಸರ್ ಎತ್ತುಗಳಿಗೆ, ಕಾಲು ಬೇನೆ ಬಾಯಿ ರೋಗ ಬಂದಿರ್ತದೆ ಸರ್, ಅದು ಮುನ್ಸೂಚನೆ ತಡೆಗಟ್ಟಬೇಕಾದ್ರ ಲಕ್ಷ ಕೊಡ್ಬೇಕಾದ್ರ ಐತೆ ಏನು ಮಾಹಿತಿ ಸರ್? ಲಿಂಗಣ್ಣವ್ರೆ ನಮಸ್ಕಾರ, ನಾನು ಡಾಕ್ಟರ್ ಮಾತಾಡೋದು. ತಮ್ಮ ಪ್ರಶ್ನೆ, ಕಾಲು ಬಾಯಿ ಜ್ವರಕ್ಕೆ ಯಾವ ಲಸಿಕೆ ಹಾಕ್ಸ್ಬೇಕು ಅಂತ ಕೇಳ್ತಾ ಇದ್ರಿ. ಹೌದಾ? ಈಗ ಸದ್ಯದಲ್ಲಿ ಕಾಲು ಬಾಯಿ ಜ್ವರ ಲಸಿಕೆ ನಾವು ಈಗ ಮೊನ್ನೆ ಏಪ್ರಿಲ್ ಅಲ್ಲಿ ಹಾಕಿದೀವಿ. ಅಕ್ಟೋಬರ್ ಕೊನೆ ವಾರದಲ್ಲಿ ನಾವು ಬಹುಶಃ ಇನ್ನು ನಮ್ಮ ರಾಜ್ಯ ಸರ್ಕಾರ ದಿನಾಂಕ ನಿಗದಿಪಡಿಸಿಲ್ಲ, ಅಕ್ಟೋಬರ್ ಕೊನೆ ವಾರ ಅಂತ ನಮಗೆ ಟೆಂಟೇಟಿವ್ ಆಗಿ ಒಂದು ಹೇಳಿದ್ದಾರೆ. ಬಹುಶಃ ಅಕ್ಟೋಬರ್ ಕೊನೆ ವಾರ ಇಲ್ಲ ಅಂದ್ರೆ ನವೆಂಬರ್ ಮೊದಲೇ ವಾರದಲ್ಲಿ ಲಸಿಕೆ ಹಾಕ್ತೀವಿ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ಸರ್. ಅದೇ ಇಲ್ಲಿ ಅನುಕೂಲ ಕಲಬುರಗಿ ಪಕ್ಕದಲ್ಲ, ಈಗ ಮಹಾರಾಷ್ಟ್ರದಲ್ಲೇ ಆಗಿದೆ ಮತ್ತೆ ತೆಲಂಗಾಣದಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಸರ್, ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ಹೀಗಾಗಿ ಸ್ವಲ್ಪ ನಾವು ಆಳಂದಲ್ಲಿ, ಚಿಂಚೋಳಿ, ಅಫಜಲ್ಪುರ್ ತಾಲೂಕುಗಳಲ್ಲಿ ಕಾಣಿಸ್ಕೊಂಡಿದೆ. ಈಗಾಗಲೇ ಆಲ್ರೆಡಿ ನಾವು ಲಸಿಕೆ ಕೂಡ ಹಾಕ್ತಾ ಇದೀವಿ ಕಳೆದ 15 ದಿವಸದಿಂದ. ಬೇಕಾದಂತ ಅವಶ್ಯಕ ಔಷಧಿಗಳು ಕೂಡ ಲಭ್ಯವಿದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ, ತಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಲಿಂಗಣ್ಣ ಕುರಿಗಾರ ಅಂತ ಮಾತಾಡಿದೆ ಸರ್. ಎಲ್ಲಿಂದ? ಲಿಂಗಣ್ಣ ಕುರಿಗಾರ ಸರ್, ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕು ಹಾಡಗೇರಿ ಲಿಂಗಣ್ಣ ಕುರಿಗಾರ ಅಂತ ಮಾತಾಡ್ತಾರೆ. ಈಗ ಮಾತಾಡಿದ್ರೆ ನೀವೇನಾ? ಇಲ್ಲ ಸರ್, ನಾವು ಬೇರೆ ಸರ್. ನಾವು ಬೇರೆ ಸರ್. ನೀವು ಬೇರೆನೆ, ಸೇಮ್ ಹೆಸರಿತ್ತು. ಕೇಳಿ, ಪ್ರಶ್ನೆ ಕೇಳಿ ಸರ್. ನಮ್ಮ ಕುರಿಗಾರಿಗೆ ಔಷಧ ಅಂತ ನಾನು ಸರ್ ಹೇಳಿ ಸರ್. ಕುರಿಗಾರ ಸರ್, ಕುರಿಗಾರ ಔಷಧ. ಔಷಧ ನಿಂಗಣ್ಣವರ ನಮಸ್ಕಾರ. ಈಗ ಯಾವ ಔಷಧಿ ಅಂತ ನೀವು ನಿಖರವಾಗಿ ಹೇಳಿಲ್ಲ, ಮತ್ತು ಈ ಒಂದು ಕಾರ್ಯಕ್ರಮ ಚರ್ಮಗಂಟು ರೋಗದ ಇರೋದ್ರಿಂದ ಅದರ ಬಗ್ಗೆ ನಾವು ಮತ್ತೆ ತಮಗೆ ಹೇಳ್ತೀವಿ. ನಮ್ಮ ನಂಬರ್ ನಿಮಗೆ ಶೇರ್ ಮಾಡ್ತೀವಿ, ಅಥವಾ ಯಾದಗಿರಿ ಪಶು ಆಸ್ಪತ್ರೆಯನ್ನು ತಾವು ಭೇಟಿಯಾದ್ರೆ ನಿಮಗೆ ಕುರಿಗಾರಿಗಳಿಗೆ ಬೇಕಾದಂತಹ ಯಾವ ಔಷಧಿ ಅಂತ ತಿಳಿಸಿದರೆ ಅವರು ಅದ ಔಷಧಿಯನ್ನು ತಮಗೆ ನೀಡಲಿಕ್ಕೆ ಅನುಕೂಲ ಮಾಡ್ತಾರೆ. ಸರಿ, ಅದೇ ಆ ನಿಗದಿಪಡಿಸಿದ ಔಷಧಿ ಸ್ವಲ್ಪ ನಿಮ್ಮ ಕುರಿಗಳನ್ನು ಪರೀಕ್ಷೆ ಮಾಡಿ ತಜ್ಞ ವೈದ್ಯರು ಅಥವಾ ಪಶುವೈದ್ಯರು ಪರೀಕ್ಷೆ ಮಾಡಿ ಕೊಟ್ಟರೆ ಅದು ಒಳ್ಳೇದಾಗುತ್ತೆ. ಹಿಂಗಾಗಿ ಸಮೀಪದ ಪಶುವೈದ್ಯಕೀಯ ಸಂಸ್ಥೆಯನ್ನು ಭೇಟಿ ಮಾಡಿರಿ, ತಮಗೆ ಯಾವ ಔಷಧಿ ಬೇಕು ಅದರ ಬಗ್ಗೆ ನಮ್ಮ ಹೇಳ್ತಾರೆ. ಧನ್ಯವಾದ. ಹಲೋ, ಸರಿ, ಈಗ ಇಲ್ಲಿ ನಾವಂದ್ರೆ ನಮಗೆ ಮಹಾರಾಷ್ಟ್ರ ಮತ್ತೆ ಈ ಕಡೆ ತೆಲಂಗಾಣದಲ್ಲಿ ಕಂಡು ಬಂದಿರೋದು ನಮ್ಮ ಕಲಬುರಗಿ ಜಿಲ್ಲೆ ಈಗ ಬೇರೆ ಬೇರೆ ತಾಲೂಕುಗಳಲ್ಲಿ ಎಲ್ಲಾದ್ರೆ ಈ ಒಂದು ಕೇಸ್ಗಳು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಂತ ಇದೆ, ವಿಶೇಷವಾಗಿ ಕರುಗಳಲ್ಲಿ. ಯಾಕಂದ್ರೆ ನಾವು ಕಳೆದ ಸಲ ಕರುಗಳಿಗೆ ಲಸಿಕೆ ಹಾಕಲಿಲ್ಲ. ಒಂದು ಕರೆ ಇದೆ ಸರ್. ಹಲೋ, ಹಲೋ, ನಮಸ್ತೆ. ಹಾ ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಅಮರೇಶ್ ಅಂತ. ಅಮರೇಶ್ ಅವ್ರ ಎಲ್ಲಿಂದ? ಸುರಪುರ ತಾಲೂಕು ಯಾದಗಿರಿ ಡಿಸ್ಟ್ರಿಕ್ಟ್. ಕೇಳಿ ಪ್ರಶ್ನೆ, ಕೇಳಿ ಪ್ರಶ್ನೆ, ಕೇಳಿ. ಸರ್, ನಾವು ನಮಗೆ ಆಲ್ರೆಡಿ ಒಂದು ಕರುಗೆ ಇದು ಬಂದಿತ್ತು, ಅದು ಈಗ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಮತ್ತೆ ಅದಕ್ಕೆ ಆಕಳಿಗೆ ಬಂದಿದೆ ಇವತ್ತು ಮುಂಜಾನೆ. ಅಮರೇಶ್ ಅವರೇ, ಅದೇ ಅಮರೇಶ್ ಅವರೇ, ನಾವು ಹೇಳದಾಗೆ ರೋಗಗ್ರಸ್ತ ಪ್ರಾಣಿಗಳನ್ನ ಮೊದಲು ನಾವು ಬೇರ್ಪಡಿಸಬೇಕು. ಪೂರ್ತಿ ವಾಸಿಯಾಗಿವರೆಗೂ ಇನ್ನೊಂದು ಪ್ರಾಣಿಗಳ ಜೊತೆ ಇರಬಾರದು. ಅದು ಇದ್ದಾಗ ಸಹಜವಾಗಿ ಒಂದು ಸೊಳ್ಳೆನೋ ಒಂದು ನೊಣನೋ ಆ ಕರುವಿಗೆ ಕಚ್ಚಿ ನಿಮ್ಮ ಹಸುವಿಗೆ ಕಚ್ಚಿದಾಗ ಅದಕ್ಕೂ ಬರುತ್ತೆ. ಅಲ್ಲ, ಇಲ್ಲಿ ಇಲ್ಲಿ ಅಲ್ಲ, ಗೊತ್ತಾಯ್ತು, ತಾವು ಹೇಳೋದು ಗೊತ್ತಾಯ್ತು. ಇದ್ರೂ ಕೂಡ ಸ್ವಲ್ಪ ದೂರ ಕಟ್ಟಬೇಕು ಒಂದೇದು. ಎರಡನೇದು ಸೊಳ್ಳೆ ಮತ್ತೆ ಇವು ನೊಣಗಳು ಇರಬಾರದು. ಅದಿದ್ರೆ ಇನ್ನೊಂದು ಕಚ್ಚಿದ್ರೆ ಅದಕ್ಕೂ ಬಂದೇ ಬರುತ್ತೆ ಸಹಜವಾಗಿ. ಸೊ ಈ ಕರುವಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ರ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದೀರಾ, ಒಳ್ಳೇದು. ಹಸುವಿಗೂ ಹಸುವಿಗೂ ಕೂಡ ಟ್ರೀಟ್ಮೆಂಟ್ ಮಾಡಿಸಿ ಬೇಗ. ಅದು ಟ್ರೀಟ್ಮೆಂಟ್ ಇಲ್ಲ, ಅದೇನಾಗುತ್ತೆ, ದೇಹದ ರೋಗ ನಿರೋಧಕ ಶಕ್ತಿ ಮೇಲೆ ಹೋಗುತ್ತೆ. ಉದಾಹರಣೆ, ಕೊರೋನಾ ಕೆಲವೊಬ್ಬರಿಗೆ ಬೇಗ ವಾಸಿ ಆಯ್ತು, ಇನ್ ಕೆಲವೊಬ್ಬರಿಗೆ ವಾಸಿನೇ ಆಗಲಿಲ್ಲ, ಇನ್ ಕೆಲವೊಬ್ಬರಿಗೆ 15 ದಿವಸ ಈ ಒಂದು ತಿಂಗಳಾನಗಟ್ಟಲೆ ಟೈಮ್ ಆಯ್ತು. ಹೀಗೆ ಅದು ಆ ದೇಹದ ಲಕ್ಷಣ ಇದ ಮೇಲೆ ಹೋಗುತ್ತೆ. ಅದು ಅದನ್ನು ಇಷ್ಟೇ ದಿವಸ ಅಂತ ಹೇಳಕ್ಕಲ್ಲ, ನಾವು ಸರಾಸರಿ ಒಂದು 5-6 ದಿವಸ ಅಥವಾ ಒಂದು ವಾರದಲ್ಲಿ ಕಡಿಮೆ ಆಗುತ್ತೆ. ಒಳ್ಳೇದು ಅಮರೇಶ್ ಅವರು ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಸರ್, ಈಗ ನಾವು ಇಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲೆಲ್ಲಿ ಕಾಣಿಸ್ಕೊಂತದಂತ ನಾವು ಮಾತಾಡಿದ್ವಿ ಸರ್. ಅದೇ ಹೇಳಿದೆ, ಜಾಸ್ತಿ ಕಾಣಿಸ್ಕೊಂಡಿರೋದು ಸ್ವಲ್ಪ ಗಡಿ ಭಾಗಗಳಲ್ಲಿ, ಬಿಟ್ಟರೆ ಸ್ವಲ್ಪ ಪ್ರಮಾಣದಲ್ಲಿ ಬೇರೆ ತಾಲೂಕುಗಳಲ್ಲೂ ಇದೆ. ಅದು ಅದಕ್ಕೇನು ಅಂದ್ರೆ ಅದರ ಚಿಕಿತ್ಸೆಗೆಲ್ಲ ವ್ಯವಸ್ಥೆ ಇದೆ? ವ್ಯವಸ್ಥೆ ಎಲ್ಲ ನಾವು ಮಾಡಿದ್ದೀವಿ, ಬೇಕಾದಂತಹ ಔಷಧಿಗಳಾಗಿರಬಹುದು ಅವೆಲ್ಲ ನಾವು ಸ್ಟಾಕ್ ಮಾಡಿದ್ದೀವಿ, ಲಸಿಕೆ ಕೂಡ ಲಭ್ಯವಿದೆ. ಈಗ ಒಂದು ಕರೆ ಇದೆ ಅಂದ್ರೆ, ಈಗ ಇಂತ ಒಂದು ಸಮಸ್ಯೆಗೆ ಒಳಗಾಗಿರುವಂತಹ ಜಾನುವಾರು ಸಾಕಾಣಿಕಾರರು ಇದಾರಲ್ಲ ಸರ್, ಏನ್ ಮಾಡ್ಬೇಕಾಗುತ್ತೆ, ಯಾರನ್ನ ಅವರು ಹೋಗಿ ಭೇಟಿ ಮಾಡಬೇಕು? ಈಗ ಹಳ್ಳಿ ಪ್ರದೇಶದಲ್ಲಿದ್ದಂತರಿಗೆ ಎಲ್ಲೋಗಿ ಸರಿ ಸುಮಾರಾಗಿ 3-4 ಹಳ್ಳಿಗೆ ನಮ್ದು ಒಂದು ಆಸ್ಪತ್ರೆ ಇದೆ. ಅದು ಪ್ರಾಥಮಿಕ ಪಶು ಚಿಕಿತ್ಸೆ ಆಗಿರಬಹುದು, ಸ್ವಲ್ಪ ಪಶು ಚಿಕಿತ್ಸಾಲಯಗಳಿದಾವೆ, ಪಶು ಆಸ್ಪತ್ರೆಗಳಿದಾವೆ. ನೀವು ಹತ್ತಿರದ ವಿಷಯದಲ್ಲೂ ಹೋಗಿ ಕಂಡ್ರೆ ಅದ ಲಸಿಕೆ ಹಾಕ್ತಾರೆ, ವ್ಯವಸ್ಥೆ ಮಾಡ್ಕೊಂತಾರೆ, ಚಿಕಿತ್ಸೆ ಬೇಕಾದ್ರೆ ಕೂಡ ಕೊಡ್ತಾರೆ ಅದನ್ನ. ಅಂದ್ರೆ ಅವರು ಹೋಗಿ ಪಶು ಆಸ್ಪತ್ರೆಗೆ ಭೇಟಿಯಾಗ. ಹೌದು ಹೌದು. ಈಗ ಲಸಿಕೆ ಎಷ್ಟು ದಿನದೊಳಗೆ ಏನಾದ್ರೂ ಕೊಡಿಸಬೇಕು ಅಥವಾ ಅದು ಈ ಸಮಸ್ಯೆ ಇಲ್ಲ ಅಂದ್ರೂ ಲಸಿಕೆ ಕೊಡಿಸಬೇಕಾ, ಹೇಗೆ ಸರ್? ಹೌದು. ಒಂದು ಕರೆ ಇದೆ. ಹಲೋ, ಹಲೋ, ಹಾ ನಮಸ್ತೆ. ಹಲೋ, ನಮಸ್ಕಾರ. ಹೇಳಿ, ತಮ್ಮ ಹೆಸರು ಹೇಳಿ. ಕಲ್ಯಾಣ ಹೊಟ್ಟೆ ಮಾತಾಡ್ತೇನೆ. ಕಲ್ಯಾಣ? ಕಲ್ಯಾಣಿ ಹೊಟ್ಟೆ. ಕಲ್ಯಾಣಿ ಹೊಟ್ಟೆ, ಪ್ರಶ್ನೆ ಕೇಳಿ ಸರ್. ದೊಡ್ಡ ದನಗಳಿಗೆ ಏನೋ ಅಷ್ಟೇನ ಇದು ಆಗಂಗಿಲ್ಲ ಅಂತ ಹೇಳುದು ರೆಡ್ಡಿ ಸರ್. ಇಲ್ಲ ಔಟೆ ಅವರೇ, ಏನಾಗುತ್ತೆ ಅದ ಡೆತ್ ಆಗೋದಕ್ಕೆ ಸಾಕಷ್ಟು ಕಾರಣಗಳಿರ್ತವೆ. ನಾವು ಏನದನ್ನ ಕೋಮಾರ್ಬಿಡಿಟಿ ಅಂತ ಕರಿತಾ ಇದ್ದೀವಿ. ಹಲೋ, ಹಾ ಔಟೆ ಅವರೇ, ಕೇಳಿಸ್ತಾ ಇದೆ ನಾ ಹೇಳೋದು? ಕೇಳಿಸ್ತೇನೆ, ಮಾತಾಡ್ತೇನೆ. ಹಾ ಔಟೆ ಅವರೇ, ಏನಾಗುತ್ತೆ ಅದಕ್ಕೆ ಸಾವಿಗೆ ಕಾರಣ ಬಹಳ ಇರ್ತವೆ. ಜೊತೆ ಜೊತೆ ಸ್ವಲ್ಪ ಅದಕ್ಕೆ ವೀಕ್ನೆಸ್ ಅಂತ ಇದ್ರೆ ಡೆತ್ ಆಗ್ತಾವೆ ಹೊರತು ಈ ಸಲ ಬರ್ತಕ್ಕಂಥ ಕಾಯಿಲೆಗಳು ಅಷ್ಟೊಂದು ಸ್ವಲ್ಪ ಜೀವ ಹೋಗ್ತಕ್ಕಂತ ವೈರಸ್ ಏನಿಲ್ಲ ಕಾಣಿಸ್ತಾ ಇಲ್ಲ ನಮಗೆ. ಸ್ವಲ್ಪ ನಾವು ಅದಕ್ಕೆ ಚೆನ್ನಾಗಿ ನಾವು ನೋಡ್ಕೊಂಡ್ರೆ ಸಾವೇನು ಬರ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಇಲ್ಲ ಹೇಳ್ತೀವಲ್ಲ ಕರುಗಳು ಏನಾಗ್ತದೆ ಅದೇ ಅದೇ ಅದೇ ಹೇಳ್ದೇವಲ್ಲ ಸ್ವಲ್ಪ ನಾವು ಲೇಟ್ ಆದಂಗೆಲ್ಲ ಸ್ವಲ್ಪ ವೈರಸ್ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ. ಅದು ಬೇಗ ನಾವು ಟ್ರೀಟ್ಮೆಂಟ್ ಮಾಡಿಸಿದ್ರೆ ಕಡಿಮೆ ಆಗುತ್ತೆ. ಪರವಾಗಿಲ್ಲ ಒಟ್ಟು ಈಗ ವ್ಯಾಕ್ಸಿನ್ ಎಲ್ಲ ಕಡೆ ಇದೆ, ಮೊದಲು ಎಲ್ಲ ಕಡೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋ ಅದು ಬಹಳ ಮುಖ್ಯ. ನಮ್ ಜನ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಇನ್ನು ಬಿಟ್ಟಂತ ಏನ ಬಿಟ್ಟು ಹೋದಂತ ಜನಗಳಿಗೂ ವ್ಯಾಕ್ಸಿನ್ ಹಾಕ್ಸ್ಕೊಳ್ರಿ ನೀವು. ಮತ್ತೆ ಹೆಚ್ಚಿನ ಚಿಕಿತ್ಸೆಗೆ ಏನ್ ಬೇಕೋ ಔಷಧಿಗಳನ್ನ ಕೊಡ್ತೀವಿ. ಅದನ್ನು ರೈತ ಬಾಂಧವರು ವಿಶೇಷವಾಗಿ ಗಮನಿಸಬೇಕು. ನಮ್ಮ ಪಶುವೈದ್ಯರು ಈ ಒಂದು ಲಸಿಕೆ ಕಾರ್ಯಕ್ರಮಕ್ಕೆ ತಮ್ಮ ಗ್ರಾಮಕ್ಕೆ ಬಂದಾಗ ಎಲ್ಲರೂ ಸಹಕಾರ ನೀಡಿ ಪ್ರತಿಯೊಬ್ಬರು ತಮ್ಮಲ್ಲಿದ್ದಂತಹ ಹಸುಗಳನ್ನು ದನಗಳನ್ನು ಖಂಡಿತವಾಗಿಯೂ ಲಸಿಕೆಯನ್ನು ಹಾಕಿಸ್ಕೋಬೇಕು. ಯಾಕಂದ್ರೆ ಒಂದು ಜಾನುವಾರಿಗೆ ಬಿಟ್ರಂದ್ರೆ ಈಗಾಗಲೇ ಹೇಳದ ಹಾಗೆ ಒಂದು ಜಾನುವಾರಿಂದ ಮತ್ತೊಂದು ಜಾನುವಾರಿಗೆ ಸರಳವಾಗಿ ಬರುತ್ತದೆ. ಈ ಒಂದು ತಡೆಗಟ್ಟಲಿಕ್ಕೆ ಪ್ರತಿಯೊಬ್ಬರ ಸಹಕಾರವೂ ಅವಶ್ಯಕತೆ ಇದೆ. ಮತ್ತು ಗ್ರಾಮಕ್ಕೆ ಬಂದಾಗ ನಮ್ಮ ಪಶುವೈದ್ಯರಿಂದ ಉಚಿತವಾಗಿ ಸರ್ಕಾರ ಜಿಲ್ಲಾಡಳಿತ ಎಲ್ಲಾ ಸಂಪೂರ್ಣ ಒಂದು ತಯಾರಿಯನ್ನು ಮಾಡಿಕೊಂಡಿದೆ. ಈ ನಿಟ್ಟಿನಲ್ಲಿ ಈ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಹರಡಲಾರದ ಹಾಗೆ ಹಾಗೂ ಅದನ್ನು ಹತೋಟಿಗೆ ತರಲಿಕ್ಕೆ ಜಿಲ್ಲಾಡಳಿತ ಸಂಪೂರ್ಣವಾದಂತಹ ಒಂದು ತಯಾರಿಯಲ್ಲಿದೆ. ಮತ್ತು ಯಾವುದೇ ರೈತರು ಈ ಒಂದು ರೋಗ ಸರವಾಗಿ ಭಯಪಡಬೇಕಾಗಿಲ್ಲ. ತಮಗೆ ಸಲಹೆ ಸೂಚನೆ ಮಾರ್ಗದರ್ಶನ ಮತ್ತು ಹತೋಟಿ ಕ್ರಮಗಳನ್ನು ನಮ್ಮ ಪಶುವೈದ್ಯರು ತಿಳಿಸುತ್ತಾರೆ. ತಾವು ಸಹ ಸ್ವಚ್ಛತೆ ಕಡೆ ಗಮನ ಕೊಟ್ಟು ಈ ರೋಗ ಬಂದಾಗ ಎಚ್ಚೆತ್ತುಕೊಂಡು ಎಲ್ಲರ ಒಂದು ಸಹಕಾರ ಪಡೆದು ನೀವು ಲಸಿಕೆ ನಿಮ್ಮ ಗ್ರಾಮದ ಜಾನುವಾರುಗಳಿಗೆ ಹಾಕಿಸಿದ್ದೇ ಆದರೆ ನಾವು ಈ ರೋಗವನ್ನು ಖಂಡಿತವಾಗಿ ಹತೋಟಿಗೆ ತರಬಹುದು. ಯಾವುದೇ ಒಂದು ಜಾನುವಾರುಗಳ ಒಂದು ತೊಂದರೆಗೆ ಅಥವಾ ಅವುಗಳ ಆರೋಗ್ಯ ಸ್ಥಿತಿ ಕೆಡದ ಹಾಗೆ ನೀವು ನಿಗಾ ವಹಿಸಬಹುದು. ಇದಕ್ಕಾಗಿ ಎಲ್ಲಾ ರೈತ ಬಾಂಧವರು ಸಹಕರಿಸಬೇಕಂತ ಈ ಸಂದರ್ಭದಲ್ಲಿ ಇಲಾಖೆ ವತಿಯಿಂದ ಎಲ್ಲಾ ರೈತ ಬಾಂಧವರಿಗೂ ಸಹ ನಾವು ವಿನಂತಿ ಮಾಡ್ಕೋತೀವಿ. ಒಳ್ಳೇದು, ನಮಸ್ಕಾರ ಸರ್. ಈಗ ಲಸಿಕೆ ಬಗ್ಗೆ ನಮ್ಮ ಹತ್ರ ಲಸಿಕೆ ಕಾರ್ಯಕ್ರಮ ಯಾವ ರೀತಿ ಇದೆ, ಏನು ಯೋಜನೆ ಇದೆ ಸರ್ ಈಗ ಇಲಾಖೆಯಿಂದ? ಕಲಬುರಗಿ ಜಿಲ್ಲೆಯಾದ್ಯಂತ ಬರುವಂತಹ ಎಲ್ಲಾ ಪ್ರತಿಯೊಂದು ಗ್ರಾಮಕ್ಕೂ ಸಹ ಲಸಿಕೆ ಹಾಕುವ ಒಂದು ಜವಾಬ್ದಾರಿಯನ್ನು ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ 15 ದಿವಸದ ಹಿಂದಗಡೆಯಿಂದಲೇ ಒಂದೋ ಎರಡೋ ಒಂದು ರೋಗದ ಲಕ್ಷಣಗಳು ಕಂಡು ಬಂದಾಗ ತುರ್ತಾಗಿ ಈ ಲಸಿಕೆ ಕಡೆ ಗಮನ ಹರಿಸಿ ಒಂದು ಲಸಿಕೆ ಸರಬರಾಜನ್ನು ಸಹ ಈಗಾಗಲೇ ಮಾಡಲಾಗಿದೆ. ಸಾಕಷ್ಟು ಲಸಿಕೆಯ ದಾಸ್ತಾನು ಸಹ ಇದ್ದು ಯಾವುದೇ ಒಂದು ಭಯ ಪಡಬೇಕಾಗಿಲ್ಲ. ಆ ಲಸಿಕೆಯನ್ನು ನಮ್ಮ ಪಶುವೈದ್ಯರ ತಂಡ ಆಗಲಿ ಅಥವಾ ಪಶುವೈದ್ಯಕೀಯ ಸಂಸ್ಥೆಯ ಸಿಬ್ಬಂದಿಯವರಾಗಲಿ ತಮ್ಮ ಒಂದು ಜಾನುವಾರುಗಳಿಗೆ ಮಾಡಲಿಕ್ಕೆ ಬರಲಿಕ್ಕೆ ಖಂಡಿತವಾಗಿಯೂ ಸಿದ್ಧವಿದ್ದಾರೆ. ಆ ಒಂದು ಲಸಿಕೆಯನ್ನು ಎಲ್ಲಾ ಗ್ರಾಮಗಳಲ್ಲಿ ತಪ್ಪದೇ ಮಾಡಲಿಕ್ಕೆ ನಾವು ಜಿಲ್ಲಾಡಳಿತದವರು ಈಗಾಗಲೇ ಸೂಚನೆ ನೀಡಿದ್ದಾರೆ. ಅದರ ಅನುಗುಣವಾಗಿ ಗ್ರಾಮದ ಸಂಸ್ಥೆಯ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಸಿಬ್ಬಂದಿಗಳು ಸಹ ಅಲರ್ಟ್ ಮಾಡಿದ್ದಾರೆ. ಯಾವುದೇ ರೀತಿಯ ತೊಂದರೆಯನ್ನು ತಪ್ಪಿಸಲಿಕ್ಕೆ ಔಷಧೋಪಚಾರ ಮಾಡಲಿಕ್ಕೆ ಅವುಗಳಿಗೆ ಸನ್ನದ್ದವಾಗಿ ಇಲಾಖೆಯು ನಿಂತಿದೆ. ಈ ಒಂದು ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕು. ಇಲಾಖೆ ಈ ನಿಟ್ಟಿನಲ್ಲಿ ಸತತವಾಗಿ ಕಾರ್ಯನಿರತವಾಗಿದೆ. ಸರ್, ಬೇರೆ ಒಂದು ಕಾಯಿಲೆಗಳಿಗೆ ರಾಷ್ಟೀಯ ಲಸಿಕಾ ಕಾರ್ಯಕ್ರಮ ಅಂತ ಜಾನುವಾರುಗಳಿಗೆ ಹಾಕ್ತಾರೆ ಸಾಮಾನ್ಯವಾಗಿ ಇಲಾಖೆಯಿಂದ ಪ್ರತಿ ವರ್ಷ. ಚರ್ಮಗಂಟು ರೋಗದ ಬಗ್ಗೆ ಅದೇ ಆ ರೀತಿ ಏನಾದರೂ ಮುಂದೆ ಈ ತರ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ. ಆದರೆ ಇದು ನಮ್ಮ ದೇಶಾದ್ಯಂತ ಬರ್ತಾ ಇಲ್ಲ, ಕೆಲವೊಂದು ಏನಂತಾರೆ ನಮ್ಮ ರಾಜ್ಯಗಳಲ್ಲಿ ಮಾತ್ರ ಕಾಣಿಕೊಳ್ಳೋದ್ರಿಂದ ಇದು ದೇಶವ್ಯಾಪಿ ರೋಗ ಅಂತ ಅನೌನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಾಣಿಸಿಕೊಳ್ಳುತ್ತೆ ಕಟ್ಟುನಿಟ್ಟಿನ ನಿಗಾ ವಹಿಸೋದಾಗಲಿ ಚೆಕ್ ಪೋಸ್ಟ್ ಮಾಡುವುದಾಗಲಿ ಅವುಗಳ ಹತೋಟಿ ಕ್ರಮ ಆಗಲಿ ಲಸಿಕೆ ಕ್ರಮ ಆಗಲಿ ಎಲ್ಲಾ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರವು ಗಂಭೀರ ಯೋಚನೆ ಮಾಡಿ ಮುಂಬರುವ ದಿನಗಳಲ್ಲಿ ಇದು ಸಹ ಒಂದು ರಾಷ್ಟೀಯ ಅಭಿಯಾನ ರೀತಿಯಲ್ಲಿ ಮಾಡುವ ಒಂದು ತಯಾರಿಯೂ ಸಹ ನಡೆದಿದೆ. ಅದು ಬಂದ ತಕ್ಷಣ ಪ್ರತಿಯೊಂದು ಜಾನುವಾರುಗಳಿಗೂ ಸಹ ಲಸಿಕಾ ಅಭಿಯಾನದ ರೂಪದಲ್ಲಿ ನಾವು ಮಾಡಲಿಕ್ಕೆ ಸಿದ್ಧರಿದ್ದೀವಿ ಮತ್ತು ಪ್ರತಿ ವರ್ಷವೂ ಸಹ ಈ ಲಸಿಕೆಯನ್ನು ಉಚಿತವಾಗಿ ಹಾಕಲಿಕ್ಕೆ ಸಿದ್ಧರಾಗಿದ್ದೀವಿ. ಯಾಕಂದ್ರೆ ಬೇರೆ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಲೈವ್ ಸ್ಟಾಕ್ ಸೆನ್ಸಸ್ ಆಗ್ತಿರುತ್ತೆ, ಆಮೇಲೆ ಪ್ರತಿ ವರ್ಷ ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ತಾವು ಇಲಾಖೆಯಿಂದ ನೀವು ಇಲಾಖೆಯಲ್ಲಿ ಅದು ಲಭ್ಯ ಇರುತ್ತೆ ಸರ್. ಅದೇ ರೀತಿ ಚರ್ಮಗಂಟು ರೋಗದ ಬಗ್ಗೆನೂ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನ ಒಂದು ಕರೆ ಇದೆ ಸರ್, ನಂತರ ನಾವು ಮಾತಾಡೋಣ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಅಮರೇಶ್ ಭೋಯಿ ಅಂತ. ಅಮರೇಶ್ ಅವರ ಪ್ರಶ್ನೆ ಕೇಳಿ ಸರ್. ಕೇಳಿಸ್ತಾ ಇದೆ ಹೇಳಿ ಸರ್. ಇದು ಅದು ಗಂಟು ರೋಗ ಬಂದಿರುತ್ತಲ್ಲ ಸರ್, ಬಂದಾದ್ಮೇಲೆ ಕೂಡ ಅದು ಲಸಿಕೆ ಹಾಕ್ಸ್ಬೋದಾ? ಆದ್ರೆ ಬಿಫೋರ್ ಲಸಿಕೆ ಅದು ಕೂಡ ಇದು ಮಾಡ್ಬೋದಾ? ಈಗ ಆಲ್ರೆಡಿ ಬಂದಿದೆ ಅದು. ಒಳ್ಳೆ ಪ್ರಶ್ನೆ ಅಮರೀಶ್ ಅವರೇ. ಯಾವುದೇ ಲಸಿಕೆ ಮುಂಚಿತವಾಗಿ ಹಾಕಿದ್ರೆ ಮಾತ್ರ ಅದು ಒಂದು ದೇಹದಲ್ಲಿ ರೋಗಾಣು ಶಕ್ತಿ ಕಡಿಮೆ ಮಾಡಲಿಕ್ಕೆ ಒಂದು ಸಹಾಯ ಆಗುತ್ತೆ. ಯಾವುದೇ ಲಸಿಕೆಯಲ್ಲಿ ಮುಂಚಿತವಾಗಿ ಹಾಕಿದ್ರೆ ಅದು ತೊಂದರೆ ಆಗೋದಿಲ್ಲ. ಒಮ್ಮೆ ಈಗ ಬಂದು ಹೋದರೆ ಅದಕ್ಕೆ ಆಟೋ ಇಮ್ಯುನಿಟಿ ಅಥವಾ ಆ ಒಂದು ರೋಗ ಬಂದು ಹೋದ ತಕ್ಷಣ ಹರ್ಡ್ ಇಮ್ಯುನಿಟಿ ಅಂತ ಬೆಳೆದು ಬಿಡುತ್ತೆ. ಹೀಗಾಗಿ ರೋಗ ನಿರೋಧಕ ಶಕ್ತಿ ಆ ಆಂಟಿಜನ್ ಅಲ್ಲಿ ಬಂದ ತಕ್ಷಣ ಮುಂದೆ ಅದು ನೀವು ಹಾಕ್ಸಿದ್ರು ಒಳ್ಳೇದೇ, ಏನಂತ ತೊಂದರೆ ಏನಿಲ್ಲ. ಬಟ್ ಹಾಕ್ಲಿಲ್ಲಾದ್ರೂ ನಡೆಯುತ್ತೆ, ರೋಗಾಣು ಶಕ್ತಿ ಅದರಲ್ಲಿ ಆಗಲೇ ಬರುತ್ತೆ. ರೋಗ ಬಂದು ಹೋದ ತಕ್ಷಣ ಅವಶ್ಯಕತೆ ಇಲ್ಲ. ಆದರೆ ಮಿಕ್ಕ ಉಳಿದಂತಹ ಜಾನುವಾರುಗಳಿಗೆ ನಿಮ್ಮ ಸುತ್ತಮುತ್ತ ಅಥವಾ ನಿಮ್ಮ ಕೊಟ್ಟಿಗೆಯಲ್ಲಿ ನಿಮ್ಮ ಗ್ರಾಮದಲ್ಲಿ ಇರುವಂತಹ ಜಾನುವಾರುಗಳಿಗೆ ಖಂಡಿತವಾಗಿ ಈ ಲಸಿಕೆಯನ್ನು ತಾವು ಹಾಕ್ಸಲಿಕ್ಕೆ ಕ್ರಮ ವಹಿಸಬೇಕು. ನಮಸ್ಕಾರ. ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್. ಹೇಳಿ, ಯಾರು ಎಲ್ಲಿಂದ ಫೋನ್ ಮಾಡ್ತಿದ್ರ? ನಾವು ರಾಮಮೂರ್ತಿ ಗಾಯಕವಾಡ ತಗಳ ಅಳಂ ತಾಲೂಕಿನಿಂದ ತಗಳ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ. ಹೇಳ್ರಿ ರಾಮಮೂರ್ತಿ. ರಾಮಮೂರ್ತಿ ಸರ್ ನಮಸ್ಕಾರ. ಹೇಳ್ರಿ ಸರ್, ನಮ್ಗೆ ಎಲ್ಲ ಸಲಹೆಗಳನ್ನು ಕೇಳಿದೀವಿ ನಾವು. ದನಗಳಿಗೆ ಯಾವ ಪ್ರಕಾರ ನಮ್ಗೆಲ್ಲ ಇದು ಮಾಡ್ಬೇಕು, ವ್ಯವಸ್ಥೆ ಮಾಡ್ಬೇಕು ಏನೆಲ್ಲ ಕೇಳಿದ್ವಿ ಸರ. ಪ್ರಶ್ನೆ ಕೇಳ್ರಿ. ಮುಂಗಳೇಶ್ವರ ಮತ್ತ ಸಂಜಯ್ ರೆಡ್ಡಿ ಸರ್ ಗ ತುಂಬಾ ಸರಳ ರೈತರಿಂದ ತುಂಬಾ ಧನ್ಯವಾದಗಳನ್ನು ಹೇಳ್ತೀವಿ ಸರ್. ಧನ್ಯವಾದ. ಧನ್ಯವಾದ. ಪ್ರಶ್ನೆ, ನೇರ ಪ್ರಶ್ನೆ ಬನ್ನಿ. ಪ್ರಶ್ನೆ ಏನಂತಂದ್ರೆ ಸರ್, ಕೇಳಿದೀವಿ ನಾವು, ತಿಳಿದಿವಿ ಪ್ರಶ್ನೆ ಎಲ್ಲ ಒಳ್ಳೆಯದಲ್ಲ, ನಾವು ಕೇಳಿದೀವಿ. ಧನ್ಯವಾದ ರಾಮ್ ಅವರೇ. ಸಾವಿರ ಹೇಳ್ದಂಗ ಡಾಕ್ಟರ್ ಸಾವಿರ ಹೇಳ್ದಂಗ ನಾವು ನಡ್ತೀವಿ ಸರ್. ಧನ್ಯವಾದ. ಧನ್ಯವಾದ ರಾಮ್ ಅವರೇ. ಓಕೆ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಸರ್ ತಾವು ಮುಂದುವರೆಸಿ, ಇನ್ನೊಂದು ಕರೆ ಇದೆ. ಈಗಾಗಲೇ ಬೇರೆ ಲಸಿಕೆ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಯಾವಷ್ಟು ಜಾನುವಾರುಗಳಿಗೆ ಮಾಡಿದೀವಿ ಅದು ರೌಂಡ್ಸ್ ನಲ್ಲಿ ಆಗುತ್ತೆ. ಅಂದ್ರೆ ಕೆಲವೊಂದು ಲಸಿಕೆಗಳು ವರ್ಷದಲ್ಲಿ ಎರಡು ಬಾರಿ ಮಾಡ್ತೀವಿ. ಒಂದು ಕರೆ ಇದೆ. ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ. ಹೇಳಿ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ವೈಜನಾಥ್ ಸರ್. ವೈಜನಾಥ್ ಅವ್ರೆ, ಪ್ರಶ್ನೆ ಕೇಳಿ. ಸರ್, ಮಣ್ಣು ನಮ್ಮಲ್ಲಿ ಆಕಳು ಇದು ಸರ್, ಈಗ ಒಂದ್ ತಿಂಗಳಾಯ್ತು ಕರಿಬಿ ಏನಾದ್ರೆ ಇಂಜೆಕ್ಷನ್ ಹಾಕ ಮಾಡ್ಯಾರಿ, ಆಕಳಿಗೆ ಮಾಡ್ಯಾರ, ಈಗ ಅದು ಗಂಟು ರೋಗದೇ ಆಯ್ತು ಸರ್. ಇಂಜೆಕ್ಷನ್ ಅನ್ಬೇಕಾ ಯಾವ್ದ್ರಿ ಸರ್? ವೈಜನಾಥ್ ಅವ್ರ ಯಾವ ಊರಿ ತಮ್ದು? ತಮ್ದು ಇಲ್ಲಿ ಬಾಲ್ಕಿ ತಾಲೂಕ ಸಿದ್ದೇಶ್ವರ್ ಸರ್. ಸರಿ, ಈಗ ನಾವು ಗುಲ್ಬರ್ಗಾ ಜಿಲ್ಲಾ ಆಡಳಿತದಿಂದ ಮಾತಾಡ್ತಾ ಇದೀವಿ. ಅಲ್ಲಿ ಮೋಸ್ಟ್ಲಿ ಯಾಕಂದ್ರೆ ಎಲ್ಲ ಕಡೆ ಇದೇ ಆಗ್ತಾ ಇದೆ, ಅದೇ ಹಾಕಿರಬಹುದು. ಆದರೂ ಸಹ ನೀವು ಸಮೀಪದ ಪಶುವೈದ್ಯಕರನ್ನು ಭೇಟಿಯಾಗಿ ಯಾವ ಲಸಿಕೆ ಮಾಡಿದ್ದಾರೆ ಅಂತ ಮಾಹಿತಿಯನ್ನು ತಾವು ಪಡ್ಕೊಳ್ಬಹುದು. ಅವರು ನಿಗದಿತವಾಗಿ ಹೇಳ್ತಾರೆ, ಯಾಕಂದ್ರೆ ಬೇರೆ ಬೇರೆ ಲಸಿಕೆಗಳು ಬೇರೆ ಬೇರೆ ಸಮಯದಲ್ಲಿ ಹಾಕ್ತಾ ಇರ್ತಾರೆ. ನೀವು ಯಾವಾಗ ಹಾಕೊಂಡಿರ ಅನ್ನೋದು ಮಾಹಿತಿ ಇಲ್ಲ ನಮಗೆ. ನಿಮ್ಮ ಪಶುವೈದ್ಯರು ಅಥವಾ ಯಾರು ಮಾಡಿದ್ದಾರೆ ಅನ್ನೋದನ್ನ ಅವ್ರ ಕಡೆಯಿಂದ ಮಾಹಿತಿ ಪಡಿಬಹುದು, ಇಲ್ಲಾಂದ್ರೆ ತಾಲೂಕಿನ ಸಹಾಯಕ ನಿರ್ದೇಶಕರು ಆ ಮಾಹಿತಿಯನ್ನು ತಮಗೆ ಕೊಡ್ತಾರೆ. ಧನ್ಯವಾದ. ನೀವು ಎದ್ರ ಬಗ್ಗೆ ಒಂದು ಚರ್ಮಗಂಟು ರೋಗಕ್ಕೆ ಮಾಡಿಸಿದ್ರು ಅಥವಾ ಬೇರೆ ಇದಕ್ಕೆ ಮಾಡಿಸಿದ್ರು? ಅವ್ರಿಗೆ ಕೇಳ್ತಾ ಇದ್ದಾರೆ. ಫ್ರೀ ಮಾಡಿರಿ ಬಂದು, ಅದು ನಾವು ಕೇಳಿವಿ ಸರ್. ಚರ್ಮಗಂಟು ಈಗ ದನಗಳಿಗೆ ನಾವು ಏಪ್ರಿಲ್ ಮೇ ತಿಂಗಳಾದ್ಮೇಲೆ ಯಾವ್ದು ಮಾಡಿಲ್ಲ. ಈ ಒಂದ್ ತಿಂಗಳಿಂದ ಮಾಡಿದ್ರೆ ಬಹುಶಃ ಇದೇ ಮಾಡಿರ್ಬೇಕು. ಬಹುಶಃ ಇದೇ ಇಂಜೆಕ್ಷನ್ ಮಾಡಿರ್ಬೇಕು. ಆದ್ರೂ ಒಂದ್ಸಲ ನಿಮ್ಮ ಮಾಡಿದವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ನಮಸ್ಕಾರ. ನಮಸ್ಕಾರ ಸರ್. ಅದೇ ರೀತಿ ಸರ್, ಈಗ ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಒಂದು ದಿನಾಂಕ ನಿಗದಿಪಡಿಸಿ ಅಥವಾ ಅವುಗಳು ಯಾವ ಮಾಹೆಯಲ್ಲಿ ಬರ್ತವೆ ಅದಕ್ಕೆ ಮುಂಚಿತವಾಗಿ ಈ ಲಸಿಕೆ ಅಭಿಯಾನವನ್ನು ನಾವು ಸರ್ಕಾರದವರು ಹಮ್ಮಿಕೊಳ್ತಾರೆ. ಈ ಕಾಲುಬಾಯಿ ಜ್ವರ ಆಗಲಿ ಅಥವಾ ಕಂದು ರೋಗ ಆಗಲಿ ಇವುಗಳೆಲ್ಲ ಅಭಿಯಾನ ರೂಪದಲ್ಲಿ ಆಗ್ತಾ ಇರ್ತದೆ. ವರ್ಷಕ್ಕೆ ಒಂದು ಬಾರಿ ಕಂದು ರೋಗ, ಇದು ಕಾಲುಬಾಯಿ ಲಸಿಕೆ, ಕಂದು ರೋಗ ವರ್ಷಕ್ಕೆ ಮೂರು ಬಾರಿ ಈ ರೀತಿ. ಆದರೆ ಎಲ್ಎಸ್ಡಿಗೆ ನಿಗದಿಪಡಿಸಿದಂತಹ ಒಂದು ದಿನಾಂಕ ಏನು ನಿಗದಿಪಟ್ಟಿಲ್ಲ. ಆದರೆ ವರ್ಷಕ್ಕೆ ಒಂದು ಬಾರಿ, ಅದು ಲೈಫ್ ಲಾಂಗ್ ಇಮ್ಯುನಿಟಿ ಅಂತ ಹೇಳ್ತಾರೆ. ಒಂದು ಕರೆ ಇದೆ ಸರ್. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ. ಹೇಳಿ, ತಮ್ಮ ಹೆಸರು ಹೇಳಿ. ಬಸವಕಲ್ಯಾಣ ತಾಲೂಕಿನಿಂದ ಅಖಂಡೇಶ್ವರ ಅಂತ ಮಾತಾಡ್ತಾ ಇದ್ದೀನಿ. ಹೇಳಿ, ಪ್ರಶ್ನೆ ಕೇಳಿ ಸರ್. ಇವಾಗ ಸರ್ ಹೇಳ್ತಾ ಇದ್ರು ಕೇಳ್ಕೊಂಡೆ, ಇದು ರೋಗ ಸೊಳ್ಳೆಗಳಿಂದ ಬರುತ್ತೆ ಅಂತ ಹೇಳಿದ್ರು. ಸೊಳ್ಳೆಗಳು ತುಂಬಾ ಜಾಸ್ತಿ ಆಗಿದೆ ಸರ್, ಅದು ಏನ್ ಮಾಡಿದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೊಯ್ಲ್ ಹತ್ತಿದ್ರು ಏನೇ ಮಾಡಿದ್ರು ಅದಕ್ಕೆ ಹೆಂಗ್ ಮಾಡ್ಬೇಕು ಅಂತ ನೋಡಿ. ಇವ್ರೆ, ಸೊಳ್ಳೆಗಳು ಕಂಟ್ರೋಲ್ ಮಾಡೋದಕ್ಕೆ ನಾವು ಮೊದಲನೇದಾಗಿ ಸ್ವಚ್ಛತೆ ಕಾಪಾಡಬೇಕು. ನಮ್ಮ ದನದ ಕೊಟ್ಟಿಗೆ ಸುತ್ತಮುತ್ತ ಮೊದಲನೇದಾಗಿ ಎಲ್ಲೂ ನೀರು ನಿಂತ್ಕೋಬಾರದು. ನೀರ್ ನಿಂತ್ಕೊಂಡ್ರೆ ಸೊಳ್ಳೆ ಮೊಟ್ಟೆ ಇಡ್ತವೆ, ಮೊಟ್ಟೆಗಳು ಮತ್ತೆ ಸೊಳ್ಳೆ ಆಗ್ತವೆ. ಮೊದಲನೇದಾಗಿ ನಿಮ್ಗೆ ಎಲ್ಲೂ ನೀರು ನಿಂತ್ಕೋಬಾರದು. ಹಳೆ ನಿಮ್ ಟ್ಯಾಂಕ್ಸ್ ಇರ್ತವೆ, ಯಾವ್ದೋ ಟೈರ್ ಅಲ್ಲಿ ನೀರು ತುಂಬಿಕೊಂಡಿರ್ತವೆ, ಹೂವಿನ ಕುಂಡದಲ್ಲಿ ನೀರು ತುಂಬಿಕೊಂಡಿರ್ತವೆ, ಅಲ್ಲೆಲ್ಲ ಸೊಳ್ಳೆಗಳು ಮೊಟ್ಟೆ ಇಟ್ಟಿರ್ತವೆ. ಸೊ ಅವೆಲ್ಲ ಕ್ಲೀನ್ ಆಗಿ ಇಡಬೇಕು ಮೊದಲನೇದಾಗಿ. ಆಮೇಲೆ ಸ್ವಲ್ಪ ಸಾಯಂಕಾಲ ಜಾಸ್ತಿ ಆಗ್ತವೆ ಸೊಳ್ಳೆಗಳು, ಆ ಟೈಮಲ್ಲಿ ನೀವು ಅದಕ್ಕೆ ಆ ಟೈಮಲ್ಲಿ ನೀವು ಒಂದು ಸ್ವಲ್ಪ ಬೇವಿನ ಸೊಪ್ಪನ್ನ ಹೊಗೆ ಹಾಕಬೇಕು. ಏನಾಗುತ್ತೆ, ಎಲ್ಲದಕ್ಕೂ ಔಷಧ ಬಳಸ್ಕೊಂತ ಹೋದ್ರೆ ದನಗಳಿಗೆ ನಾವು ಏನೇ ಬೇರೆ ಔಷಧ ಹಚ್ಚಿ ಅಂತ ಹೇಳ್ಬಹುದು ನಿಮಗೆ ಚರ್ಮದ ಮೇಲೆ, ಆದ್ರೆ ಸೈಡ್ ಎಫೆಕ್ಟ್ ಜಾಸ್ತಿ ಹಾಕೊಂತ ಹೋಗುದು, ದಿನ ಹಚ್ಚಕ್ ಆಗೋದಿಲ್ಲ ನಮಗೆ, ಹೌದಿಲ್ವೋ? ಸೊ ಹೀಗಾಗಿ ನೀವು ಸೊಳ್ಳೆ ಓಡಿಸೋದಕ್ಕೆ ಒಂದು ಬೇವಿನ ಎಲೆ ಹೊಗೆ ಹಾಕೊಳ್ಳಿ, ಅಥವಾ ನೊಣಗಳು ಏನಾದ್ರು ಜಾಸ್ತಿ ಆಗಿದ್ರೆ ಸ್ವಲ್ಪ ಬೇವಿನ ಎಲೆ ಕುಟ್ಟಿಬಿಟ್ಟು ರಸ ಮೈಯಲ್ಲಿ ಹಚ್ಚಿದ್ರು ಕೂಡ ನೊಣಗಳು ಹೋಗ್ತವೆ. ಅಷ್ಟೇ, ಧನ್ಯವಾದಗಳು. ನಮಸ್ಕಾರ. ಈ ರೀತಿ ಅಭಿಯಾನ ಕಾರ್ಯಕ್ರಮ ಬೇರೆ ಬೇರೆ ಲಸಿಕೆಗಳಿಗೆ ಮಾಡ್ತೀವಿ. ಆ ಮಾಹಿತಿಯನ್ನು ನಮ್ಮ ಇಲಾಖೆಯ ಕೆಲವೊಂದು ಆ್ಯಪ್ಗಳಿದಾವೆ ಅಥವಾ ಡಾಟಾಬೇಸ್ ಅಂತ ಅಂತೀವಲ್ಲ, ಆ ಒಂದು ತಂತ್ರಾಂಶದಲ್ಲಿ ಪ್ರತಿಯೊಂದು ಜಾನುವಾರಿಗೆ ಕಿವಿ ಒಲೆ ಹಾಕಿ ಅವರು ರಿಜಿಸ್ಟರ್ ಮಾಡಿ, ಯಾರಾದರೂ ರೈತರು ಇದ್ದಾಗ ಅವ್ರ ಮನೆಗೆ ಹೋಗಿ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿ ಅದನ್ನು ಒಟಿಪಿ ತಗೊಂಡು ರಿಜಿಸ್ಟ್ರೇಷನ್ ಮಾಡಿ ಎಷ್ಟು ಜಾನುವಾರುಗಳಿಗೆ ಅವರ ಮನೆಯಲ್ಲಿ ಲಸಿಕೆ ಮಾಡಲಾಗಿದೆ ಅನ್ನೋದು ಮಾಹಿತಿಯನ್ನು ಸಿಗುತ್ತೆ. ಒಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ಹಲೋ, ಮಾತಾಡಿ. ನಮಸ್ಕಾರ, ಹೇಳಿ, ಯಾರು, ಎಲ್ಲಿಂದ? ನಾವು ಬಸವರಾಜ್ ಅಂತ ಹೇಳಿ ಸರ್. ಎಲ್ಲಿಂದ? ಚಿಂಚೋಳಿ. ಚಿಂಚೋಳಿ. ಬಸವರಾಜ್, ಪ್ರಶ್ನೆ ಕೇಳಿ. ಅದೇ, ನಮ್ಮ ಹಸುವಿಗೆ ಒಂದು ಚರ್ಮಗಂಟು ರೋಗ ಅಂತ ಹೇಳಿದಿರಲ್ಲ ಸರ್. ಅದು ಬಂದಿದೆ, ಕೈ ಕಾಲು ಬಾವು ಬಂದಿದೆ, ಅದೇನು ಇಳಿತಾನೆ ಇಲ್ಲ ಸರ್. ನಮಸ್ಕಾರ ಬಸವರಾಜ್ ಅವರೇ, ಚಿಂಚೋಳಿ ತಾಲೂಕಾನಾ? ಸರಿ. ಈಗಾಗಲೇ ಬಂದಿದೆ ಅಂದ್ರೆ ಅಷ್ಟೇ 8-10 ದಿವಸದಿಂದ ಅದು ಬಳಲುತ್ತಾ ಇದೆ ಅಂತ ಅನ್ಸುತ್ತೆ. ನಿಮ್ಮ ಚಿಂಚೋಳಿ ಟೌನ್ ನಲ್ಲಿ ಇದೆ ಅಥವಾ ಗ್ರಾಮದಲ್ಲಿ ಇದೆಯೋ ಗೊತ್ತಿಲ್ಲ. ನೀವು ಚಿಕಿತ್ಸೆ ಇದಕ್ಕೆ ತುರ್ತಾಗಿ ಮಾಡಬೇಕಾಗಿತ್ತು, ನೀವು ಸ್ವಲ್ಪ ಲೇಟ್ ಮಾಡಿದಿರ ಅಂತ ಅನ್ಸುತ್ತೆ. ಅದ್ರ ಜೊತೆ ಲೇಟ್ ಮಾಡಿದ್ರೂ ಪರವಾಗಿಲ್ಲ, ಸೂಕ್ತವಾದಂತಹ ಒಂದು ಚಿಕಿತ್ಸೆಯನ್ನು ಸಮೀಪದ ಪಶುವೈದ್ಯಕೀಯ ಸಂಸ್ಥೆಯನ್ನು ಭೇಟಿಯಾಗ್ರಿ. ಒಂದ್ ವೇಳೆ ಅಲ್ಲಿ ನಿಮಗೆ ಚಿಕಿತ್ಸೆ ಸರಿಯಾಗಿ ಅನಿಸಲಿಲ್ಲ ಅಂದ್ರೆ ಸಹಾಯಕ ನಿರ್ದೇಶಕರು ತಾಲೂಕಾ ಕಚೇರಿ ಅಲ್ಲೇ ಇದೆ ಚಂದನಕೇರದಲ್ಲಿ, ಅವರನ್ನು ಭೇಟಿಯಾಗಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಮಾಡಲಿಕ್ಕೆ ಒಂದು ಕ್ರಮ ವಹಿಸಿದಿರಂದ್ರೆ, ಆ ಒಂದು ಈಗಾಗಲೇ ಹೇಳದ ಹಾಗೆ 3-5 ದಿವಸ ಸತತವಾಗಿ ಅದನ್ನ ಲಸಿಕೆ ಕ್ಷಮಿಸಿ ಅದಕ್ಕೆ ಔಷಧೋಪಚಾರವನ್ನು ನೀವು ಮಾಡಬೇಕು. ಯಾಕಂದ್ರೆ ಬಹಳಷ್ಟು ರೈತರು ನೋಡ್ತೀವಿ, ಒಂದ್ ದಿವಸ ಮಾಡ್ತಾರೆ ಆಯ್ತು ಕಡಿಮೆ ಆಯ್ತು ಬಿಡು ಅಂತ ಬಿಡ್ತಾರೆ, ಮತ್ತೆ 2 ದಿನ ಮಾಡ್ತಾರೆ. ಈ ರೀತಿ ಆಗಬಾರ್ದು. ಅದು ಆಂಟಿಬಯೋಟಿಕ್ ಟೈಟರ್ ಆ ಲೆವೆಲ್ ಅಲ್ಲಿ ಅಲ್ಲಿ ಇರಬೇಕು. ಹಿಂಗಾಗಿ ಕನಿಷ್ಠ ಒಂದು 3-5 ದಿವಸ ನೀವು ಸತತವಾಗಿ ಅದಕ್ಕೆ ಲಸಿಕೆ ಹಾಕಿಸ್ರಿ ಮತ್ತು ಸ್ವಚ್ಛತೆ ಕಾಪಾಡ್ರಿ. ಅದಕ್ಕೆ ಅದರ ಒಂದು ಹುಳ ಬೀಳಲಾರದಕ್ಕೆ ಸೊಳ್ಳೆಗಳು ಅಲ್ಲಿ ಸುತ್ತಾಡಲಾರ್ದಂಗೆ ಸ್ವಲ್ಪ ನೀವು ನಿಗಾ ಇಟ್ಟರೆ ಅದು ಖಂಡಿತವಾಗಿ ಕಡಿಮೆ ಆಗುತ್ತೆ. ಊರು ಯಾವ ಊರು? ಚಿಂಚೋಳಿ ತಾಲೂಕು ಅಂತ. ಮನೆ ಮದ್ದಕ್ಕಿಂತ ತಾವು ನಾವು ಏನ್ ಹೇಳಿದೀವಲ್ಲ, ನಮ್ಮ ಚಿಕಿತ್ಸಾಲಯಕ್ಕೆ ಭೇಟಿ ಕೊಟ್ಟು ಒಂದು ಇಂಜೆಕ್ಷನ್ಸ್ ಗಳನ್ನು ಮಾಡಿಸಿದ್ರೆ ಮಾತ್ರ ಬೇಗ ಗುಣ ಆಗುತ್ತೆ. ಇದರ ಹೊರತಾಗಿ ಬೇರೆ ಬೇರೆ ಔಷಧಗಳನ್ನು ನಾವು ಸರಬರಾಜು ಮಾಡ್ತಾ ಇದೀವಿ, ಅದರ ಒಂದು ಉಪಯೋಗ ಖಂಡಿತವಾಗಿ ಆಗುತ್ತೆ. ದಯಮಾಡಿ ಮನೆ ಮದ್ದು, ಯಾಕಂದ್ರೆ ಈಗ ಆಗಾಗಲೇ ಅದು ಲಕ್ಷಣಗಳು ತೋರಿಸ್ತಾ ಇದೆ, ಅವುಗಳಿಗೆ ನೀವು ಮನೆ ಮದ್ದು ಉಪಯೋಗಿಸಲಾರದೆ ಚಿಕಿತ್ಸೆಯನ್ನು ಮಾಡಿದ್ರೆ ಒಂದು ಒಳ್ಳೆ ಉಪಚಾರ ಸಿಗುತ್ತೆ. ಲೇಟ್ ಮಾಡಬೇಡಿ. ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ಈಗ ಈ ರೋಗದ ಲಸಿಕೆಗಳು ಏನ್ ಮಾಡ್ತಾ ಇರ್ತೀವಿ, ಪ್ರತಿಯೊಂದನ್ನು ನಾವು ಡಾಟಾಬೇಸ್ ತಂತ್ರಾಂಶದಲ್ಲಿ ಭರ್ತಿ ಮಾಡ್ತೀವಿ. ನಾವು ಲಸಿಕೆ ಮಾಡಿದಂತಹ ವಿವರ ಇಲ್ಲಿ ಅಲ್ಲ, ದಿಲ್ಲಿಯಲ್ಲಿಯೂ ಸಹ ಕುತ್ಕೊಂಡು ಎಲ್ಲಾ ಅಧಿಕಾರಿ ಮಟ್ಟದಲ್ಲಿ, ಎಲ್ಲಾ ಒಂದು ಇಲಾಖೆ ಮಟ್ಟದಲ್ಲಿ ಅಧಿಕಾರಿಗಳು ಸಹ ಅದನ್ನು ಪರಿಮಾರಿಸಬಹುದು. ಮತ್ತು ಪ್ರತಿಯೊಂದು ಲಸಿಕೆಯ ಒಂದು ಡಾಟಾಬೇಸ್ ಅನ್ನು ನಮ್ಮಲ್ಲಿ ಸಿಗೋದ್ರಿಂದ ಎಷ್ಟು ಜನ ರೈತರು ಲಸಿಕೆ ಹಾಕೊಂಡ್ರು, ಇನ್ನು ಎಷ್ಟು ಬಾಕಿ ಉಳಿತು, ಅದಕ್ಕೆ ಕೋಂಬಿಂಗ್ನಲ್ಲಿ ಅಂದ್ರೆ ಮತ್ತೆ ಪೀರಿಯಡ್ ಮುಗಿದೊಳಕ್ಕೂ ಮತ್ತೆ ಟೈಮ್ ಕೊಡ್ತೀವಿ. ಒಂದು ಕರೆ ಇದೆ ಸರ್. ಸರಿ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಸರ್, ಹೇಳಿ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ದೇವರಾಜ್. ದೇವರಾಜ್ ಎಲ್ಲಿಂದ? ಇಲ್ಲಿ ಯಾದಗಿರಿ ತಾಲೂಕು ಜಿಲ್ಲಾ ರೀ. ನಿಗದಾಳ್ರಿ. ಪ್ರಶ್ನೆ ಕೇಳಿ. ಪ್ರಶ್ನೆ ಸರ, ಹೆಚ್ಚಿಗೆ ಜಾಸ್ತಿ ಆಗ್ಯಾವ್ರಿ. ಉಣ್ಣಿ ಆದಕ್ಕೆ ಔಷಧಿ ಏನಾದಂತ ಕೇಳಬೇಕು ಸರ್. ಉಣ್ಣಿ ಹೆಚ್ಚಿಗೆ ಆಗ್ಯಾವನ್ರಿ ದೇವರಾಜ್ ಅವ್ರ? ಹೌನ್ರಿ ಸರ್. ನೀವು ನಿಂಗದಳ್ಳಿ ಹತ್ತಿರ ಯಾವ್ದು ಪಶು ಚಿಕಿತ್ಸೆ ಬರುತ್ತೆ ನನಗಷ್ಟು ಮಾಹಿತಿ ಇಲ್ಲ ಒಂದು. ಆಮೇಲೆ ಇದಕ್ಕೆ 2 ವಿಧಾನ ಇದಾವೆ. ನೀವು ಉಣ್ಣಿಗಳನ್ನು ತೆಗಿಬೇಕಂದ್ರೆ ನಿಮ್ಮ ಹಂತದಲ್ಲಿ ನೀವೇ ಮಾಡ್ತೀರಂದ್ರೆ ಮೇಲ್ಗಡೆ ಹಚ್ಚುವಂತ ಔಷಧಿಗಳು ಬರ್ತವೆ ಒಂದು, ಇಲ್ಲ ಇಂಜೆಕ್ಷನ್ ಮಾಡಿಸ್ಕೊಂತೀರಂದ್ರೆ ಒಂದು ಇಂಜೆಕ್ಷನ್ ಮಾಡಿಕೊಂಡ್ರೆ ಆ ಉಣ್ಣಿಗಳೆಲ್ಲ ಉದುರಿ ಹೋಗ್ತವೆ. ಮತ್ತು ಈ ಉಣ್ಣಿ ಹೆಚ್ಚಾಗಬಾರದಪ್ಪ ಅಂದ್ರೆ ನೀವು ಅಲ್ಲಿ ಏನು ಜಾನುವಾರು ಕಟ್ತೀರಿ, ಕೊಟ್ಟಿಗೆ ಸ್ವಚ್ಛತೆ ಇಡಬೇಕು, ಆ ಕೊಟ್ಟಿಗೆಯನ್ನು ಸ್ವಲ್ಪ ಬದಲಾಯಿಸಬೇಕು. ಯಾಕಂದ್ರೆ ಅವು ಕೊಟ್ಟಿಗೆಯಲ್ಲಿ ಕಲ್ಲ ಸಂಧಿ ಒಳಗು ಅಥವಾ ನಿಮ್ಮ ದಾವಣಿ ಸಂಧಿ ಒಳಗು ಎಲ್ಲವೂ ತತ್ತಿ ಇಟ್ಟು ಆ ಉಣ್ಣಿಗಳು ಮತ್ತೆ ಆ ಒಂದು ಎತ್ತಿಗೆ ದೇಹಕ್ಕೆ ಹೋಗ್ತವೆ. ಹಿಂಗಾಗಿ ನೀವು ಔಷಧಗಳನ್ನು ಮೇಲೆ ಡುಬ್ಬದ ಮೇಲೆ ಬಿಡುವಂತ ಔಷಧಗಳು ಇದಾವೆ, ಅಥವಾ ನೀರಿನಲ್ಲಿ ಕಲಸಿ ಹಚ್ಚುವಂತ ಔಷಧ ಇರ್ತವೆ. ಅವು ಪಶುವೈದ್ಯರನ್ನು ಭೇಟಿಯಾಗಿ ಅಥವಾ ಪಶುವೈದ್ಯ ಸಂಸ್ಥೆಯನ್ನು ಭೇಟಿಯಾಗಿ ಅವ್ರ ಕಡೆ ಲಭ್ಯ ಇದ್ರೆ ಅದನ್ನು ತೆಗೆದುಕೊಂಡು ಹಚ್ಚರಿ, ಇಲ್ಲಾಂದ್ರೆ ಇಂಜೆಕ್ಷನ್ ಸಹ ಬರ್ತವೆ, ಅದನ್ನು ಮಾಡ್ಕೋಬಹುದು. ಯಾವಾಗ ನಿಮಗೆ ಅನುಕೂಲ ಆಗುತ್ತೆ ಅದನ್ನು ಮಾಡಿದ್ರೆ ಖಂಡಿತವಾಗಿ ಉಣ್ಣೆಗಳು ಕಡಿಮೆ ಆಗ್ತವೆ. ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಈ ಕಾಯಿಲೆ